ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪಶುಸಖಿಯರಿಗೆ ಹೈನೂರು ಹಸುಗಳ ಪಾಲನೆ ಕುರಿತು ತಾಂತ್ರಿಕ ಮಾಹಿತಿಯ ಮೊದಲ ಭಾಗ. ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದಿವ್ಯಾ ಅವರಿಂದ ಮಾಹಿತಿ. ರೈತ ಬಾಂಧವರೇ, ಈಗ ಕೇಳಿ ಪಶುಸಖಿಯರಿಗೆ ಚಳಿಗಾಲದಲ್ಲಿ ಹೈನೂರು ಹಸುಗಳ ಪಾಲನೆ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದಿವ್ಯಾ ಅವರಿಂದ ತಾಂತ್ರಿಕ ಮಾಹಿತಿ ಭಾಗ ಒಂದು. ನಾನು ಪಶು ಸಂಗೋಪನಾ ವಿಭಾಗದಿಂದ, ನಾನು ಪಶು ವೈದ್ಯಾಧಿಕಾರಿಯಾಗಿ ಸುಮಾರು 15 ವರ್ಷ ನಂತರ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು. ಸೊ ಹಾಗಾಗಿ ನನಗೆ ರೈತರ ಹತ್ರ ಮಾತಾಡೋದು ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಸ್ಟೂಡೆಂಟ್ಸಿಗೆ ಪಾಠ ಮಾಡೋದಕ್ಕಿಂತ ರೈತರ ಹತ್ರ ನಾವು ಮಾತಾಡ್ತೀವಲ್ಲ, ಅದು ನಮಗೆ ನಾವು ತುಂಬಾ ತಿಳ್ಕೊಳ್ತೀವಿ ಅಲ್ವಾ. ಈಗ ನಾನಾಗೆ ಹೇಳೋದಕ್ಕಿಂತ ನಿಮಗೆ ಯಾವುದರ ಮೇಲೆ ನಿಮಗೆ ಸಂಶಯ ಇದೆ ಅಥವಾ ನಿಮಗೆ ಏನಾದರೂ ಒಂದು ಡೌಟ್ ಇದ್ರೆ ಅದನ್ನ ಕೇಳ್ಕೊಂಡು ಮಾಹಿತಿ ಪಡ್ಕೊಂಡ್ರೆ ನಮ್ಮ ಸಮಯ ಉತ್ತಮ ಆಗತ್ತೆ ಅಂತ ನನ್ನ ಅನಿಸಿಕೆ. ಮತ್ತೆ ಕುರಿ ಕೋಳಿ, ಕೋಳಿ ತುಂಬಾ ಜನ, ನಾಟಿ ಕೋಳಿ, ಓಕೆ, ಕುರಿ 6 ಕುರಿ ಒಬ್ರೆ, ಯಾಕೆ ಬೇರೆಯವರಿಗೆ ಆಸಕ್ತಿ ಇಲ್ಲ ಆಡು ಕುರಿ ಮೇಲೆ? ಈ ವಿಭಾಗದಲ್ಲಿ ಬರಲ್ಲ ಅಂತ ಅನ್ಸುತ್ತಾ, ಅಥವಾ ಈ ವಿಭಾಗದಲ್ಲಿ ಮಾಡಿದ್ರು ನಮಗೆ ಅದು ಪ್ರಾಫಿಟ್ ಇಲ್ಲ ಅಂತ ಅನ್ಸುತ್ತಾ, ಲಾಭ ಇಲ್ಲ ಅನ್ಸುತ್ತೆ, ಏನ್ ಸಮಸ್ಯೆ? ಪ್ರಾಫಿಟ್ ಇದೆ, ಆದ್ರೆ ಎಲ್ಲವನ್ನೂ ಮಾಡಕ್ಕಾಗಲ್ಲ. ಓಕೆ, ಹಸು, ಎಮ್ಮೆ, ಹೆಸರು, ಕುರಿ, ಡೈರಿ ಮಾಡಿರೋರು ಕುರಿ ಕೋಳಿ ಮಾಡಲ್ಲ ಅಂತ ನೀವ್ ಹೇಳ್ತಿರೋದು? ರೈತರು ಆಗಿರೋರು ಬರೀ ಜಮೀನ್ ಕಡೆ ನೋಡ್ತಾರೆ, ಟೈಮ್ ಇಲ್ಲ, ಟೈಮ್ ಇಲ್ಲ, ನೀವ್ ಹೇಳೋ ಪ್ರಕಾರ ಎಲ್ಲೂ ಮಾಡಕ್ಕಾಗಲ್ಲ, ಟೈಮ್ ಇಲ್ಲ ಪಶುಪಾಲನೆ ಇದರಲ್ಲಿ ಮಾಡೋದು. ಮೊದಲನೇದಾಗಿ ಡೈರಿನೇ ತಗೊಳ್ಳೋಣ. ಡೈರಿ ಅಂದ್ರೆ ನಾವು ನಿಮಗೆಲ್ಲ ಗೊತ್ತು, ಹಸುಗಳಲ್ಲಿ ಹಸುಗಳ ಮೇವಿಗೆ ಅಥವಾ ಇನ್ನೊಂದು ಭಾರಿ ಸಮಸ್ಯೆ ಇದೆ. ಮೇವಿಗೆ ಸಮಸ್ಯೆ ಇಲ್ಲೇ ಅಲ್ಲ, ಮೇವು ತಿಂದ್ರು ಡಿಗ್ರಿ ಬರ್ತಾ ಇಲ್ಲ ಹಾಲಲ್ಲಿ, ಅದು ಸಮಸ್ಯೆ. ಡಿಗ್ರಿ ಅಂದ್ರೆ ಫೈಟ್. ಸೊ ಈಗ ಆಹಾರ ಪದ್ಧತಿ ಬರೀ ಡೈರಿಗೆ ಅಷ್ಟೇ ಅಲ್ಲ. ನಾನು ಏನ್ ಕೇಳಿದೆ, ಎಷ್ಟು ಜನದ ಮನೆಯಲ್ಲಿ ಕುರಿ ಇದೆ, ಕೋಳಿ ಇದೆ ಎಲ್ಲ ಕೇಳಿದೆ ಅಂದ್ರೆ, ಎಲ್ಲಾ ಪ್ರಾಣಿಗೂ ಆಹಾರನೇ ಮುಖ್ಯ. ಆಹಾರದ ಪದ್ಧತಿ ಎಲ್ಲಿಂದ ಶುರು ಆಗ್ಬೇಕು, ಇದು ಒಂದು ಚಕ್ರ ಇದ್ದಂಗೆ. ನಾವು ಡೈರಿ ಬಗ್ಗೆ ಮಾತಾಡ್ತೀವಲ್ಲ, ನಾನು ತುಂಬಾ ಕಡೆ ರೈತರಿಗೆ ತುಂಬಾ ಹೋದಾಗ ಎಲ್ಲಾನು ಸಮಸ್ಯೆ ಅದೇನೆ, ಏನ್ ಹೇಳ್ತಾರೆ, ಡಿಗ್ರಿ ಬರಲ್ಲ, ಮತ್ತೆ ತುಂಬಾ ಸರಿ ಬೆದೆ ನಿಲ್ಲಲ್ಲ, ಇದು ಸಮಸ್ಯೆ ಇದೆ, ಬೆದೆ ಮಾಡಿಸಿದ್ರು ನಿಲ್ಲಲ್ಲ, ಇದು ಸಮಸ್ಯೆ ಇದೆ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಕರು ಇಂದಾನೇ ಮಾಡಿದ್ರೆ ನೋಡ್ಕೊಂಡ್ರೆ ಮಾತ್ರ ಅದು ನಿಮಗೆ ಈ ಸೈಕಲ್ ಅಲ್ಲಿ ಅಥವಾ ಈ ಚಕ್ರದಲ್ಲಿ ಎಲ್ಲಾನು ಕರೆಕ್ಟ್ ಆಗಿ ಕೂತ್ಕೊಳ್ಳೋದು. ಈಗ ಏನಾಗುತ್ತೆ, ನಮ್ಮ ರೈತರದು ಅದರಲ್ಲಿ ಅವರು ನೀವೇನಂದ್ರೆ ಪಾಪ ಅವ್ರ ಜಮೀನ್ ನೋಡ್ಬೇಕು, ಇನ್ನೊಂದು ನೋಡ್ಬೇಕು, ಗಮನ ಕೊಡಲ್ಲ. ಗಮನ ಕೊಟ್ಟಿಲ್ಲ ಅಂದ್ರೆ ಏನಾಗತ್ತೆ, ಒಂದು ಕರುವನ್ನ ನೀವು ಸಮತೋಲನ ಆಹಾರ ಕೊಟ್ಟು ಬೆಳೆಸಿಲ್ಲ ಅಂದ್ರೆ ಅದು ಕರೆಕ್ಟ್ ವಯಸ್ಸಿಗೆ ಬೆಲೆ ವಯಸ್ಸನ್ನ ಬರೋದಿಲ್ಲ. ಅಂದ್ರೆ ಈಗ 2 ವರ್ಷಕ್ಕೆ ಅದು ಮೊದಲನೇ ನೀಟ್ ಬರ್ಬೇಕು ಅದಕ್ಕೆ, ಅಥವಾ ಅದು ಅದು ಬರೋದಿಲ್ಲ, ಅಥವಾ 18 ತಿಂಗಳಿಗೆ 18 ತಿಂಗಳಿಂದ 24 ತಿಂಗಳು ಅಂತ ನಾವ್ ಹೇಳೋದು. 2 ವರ್ಷಕ್ಕಿಂತ ಮುಂಚೆನೆ ಬರ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಲಿ ಎಷ್ಟು ದಿನಗಳಿಗೂ ನಮ್ಗೆ ಹಂಗಾಗುತ್ತೆ, ಆಗಲ್ಲ. ಆಯ್ತು, ನಮ್ದೇನು ಕ್ರಾಸ್ ಬ್ರೀಡ್ ಹಸುಗಳು ಮೇಡಮ್ ಏನಿದಿಲ್ಲ ಅಂತಲ್ಲ, ಯಾವುದೇ ಆಗ್ಲಿ ಕರುವಿನಿಂದ ನೀವು ಪಾಲನೆ ಪೋಷಣೆಯನ್ನ ನಾವು ಮಾಡೋದ್ರಿಂದ ಮಾತ್ರ ನಿಮಗೆ ಕರು ನೆಕ್ಸ್ಟ್ ಮೊದಲನೇ ಸರಿ ಬೆಳೆ ಬರೋದ್ರಷ್ಟೊತ್ತಿಗೆ ಸರಿಯಾಗಿರುತ್ತೆ. ನಂತರ ಏನಾಗುತ್ತೆ, ಮತ್ತೆ ಅದೇನೆ, ಅದು ಗರ್ಭ ನಿಂತ ಮಾತ್ರ ಮತ್ತೆ ಕೇರ್ ಮಾಡ್ತೀವಿ, ಮತ್ತೆ ಬಿಡ್ತೀವಿ, ಮತ್ತೆ ಕೇರ್ ಮಾಡ್ತೀವಿ, ಮತ್ತೆ ಬಿಡ್ತೀವಿ. ಆದ್ರೆ ಎಲ್ಲಾನು ಆಹಾರದಲ್ಲಿದೆ. ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಪ್ರತಿಯೊಬ್ಬರು ರೈತರು ನನಗೆ ಯಾವಾಗ ಯಾವಾಗ ನಾವು ಹೋಗ್ತೀವಿ ಹಳ್ಳಿಗಳಿಗೂ ಹೋಗ್ಬಿಟ್ಟು ನಾವು ಕೇಳಿದಾಗ, ಹಾಲಿನ ವಿಷಯ ಮಾತಾಡ್ದಾಗಲಿ, ಡಿಗ್ರಿ ವಿಷಯ ಮಾತಾಡ್ದಾಗಲಿ, ಅಥವಾ ಬೆಲೆ ನಿಲ್ಲೋದು ವಿಷಯ ಮಾತಾಡ್ದಾಗಲಿ, ಬೆಲೆ ನಿಲ್ಲುತ್ತೋ ಇರೋ ವಿಷಯ ಮಾತಾಡ್ದಾಗಲಿ, ಎಲ್ಲ ಇರೋದು ಅದಕ್ಕೆ ಕೊಡುವ ಮೇವು, ಹೌದಲ್ಲ. ಈಗ ನಾವು ಅದಕ್ಕೆ ಮೇವಲ್ಲಿದೆ ಅಂತಂದ ಮೇಲೆ ನೀವು ಕೇಳ್ಬೋದು, ಮೇಡಮ್ ನಾವು ಮೇವು ಚೆನ್ನಾಗಿ ತಿನ್ನಿಸ್ತೀನಿ, ಈಗೇನ್ ಪ್ರಾಬ್ಲಮ್ ಇಲ್ಲ, ಹುಲ್ ತಿಂತದೆ, ಇಷ್ಟು ಒಣಹುಲ್ ತಿಂತದೆ, ಇಷ್ಟು ಭೂಸ ಹಾಕೊಡ್ತೀನಿ, ಇನ್ನೇನ್ ಮಾಡ್ಬೇಕು ಹೇಳಿ ರೇಟಾ, ನಿಮ್ ಮನ್ಸಲ್ಲಿ ಬರುತ್ತೆ. ಆಯ್ತು, ಮೇಡಮ್ ಊಟನೇ ಆಹಾರನೇ ಅಂತೀರಲ್ಲ ಇಷ್ಟಿಷ್ಟು ಕೊಟ್ಟಿದ್ದೀನಿ ಇಷ್ಟಿಷ್ಟು ಕೊಟ್ಟಿದ್ದೀರಾ ಅಲ್ಲಿ ಏನಿದೆ ಅವ್ರಿಗೆ ಇಲ್ಲ ಅಂದ್ರೂ ದನಕ್ಕೆ ಮೇವಾದ್ರೂ ತಂದಾಕ್ತಾರೆ ನೀರಾದ್ರೂ ಕುಡಿಸ್ತಾರೆ ಕಿಲೋಮೀಟರ್ 3 ಕಿಲೋಮೀಟರ್ ಗಟ್ಟಲೆ ಹೋಗ್ಬಿಟ್ಟು ನೀರ್ ತಗೊಂಡು ನೋಡಿದೀನಿ ನಾನು ಅವ್ರು ಕುಡಿಯಕ್ ನೀರಿಲ್ಲ ಅಂದ್ರೂ ದನಕ್ಕೆ ನೀರ ಅಲ್ವಾ ಅದ್ ನಮ್ ಸೆಂಟಿಮೆಂಟ್ ನಮ್ದೊಂತರ ಕುರಿ ಕೋಳಿ ಮಾಡ್ತೀವೋ ಇಲ್ಲ ದನಕ್ಕೆ ಅಂತ ಮಾಡೋಣ ಆದ್ರೆ ಇಷ್ಟಿಷ್ಟು ಕೊಡೋದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ ಅದ್ರಲ್ಲಿ ಏನಿದೆ ಅನ್ನೋದು ಮುಖ್ಯ ಇಲ್ಲಿ ನಾನು ತುಂಬಾ ಜನಕ್ಕೆ ರೈತರು ಹೇಳೋದು ನೋಡಿದೀನಿ ನಾನು ಮೇಡಮ್ ಇಷ್ಟೊಂದು ಹಸಿರು ಹುಲ್ ಮುಳ್ಬೇಕು ಬರ್ತಾರೆ ಮೇಡಮ್ ಅದು ಇಷ್ಟು ಒಣಗು ಕೊಡ್ತೀನಿ ಮೇಡಮ್ ಹಸಿರು ಹುಲ್ಲಲ್ಲಿ ನೋಡ್ರಿ 90% ನೀರಿನ ಅಂಶ ಇದೆ ಹಸಿ ಹುಲ್ಲಲ್ಲಿ 90% ನೀರಿನ ಅಂಶ ಅಂದ್ರೆ ಏನರ್ಥ ನೀವೇ ಹೇಳಿ 10 kg ನೀವು ಹಸಿ ಹುಲ್ ಕೊಟ್ರೆ ಎಷ್ಟು ಪ್ರಮಾಣದ ಊಟ ಸಿಗ್ತಂಗೆ 1 kg ಈ ಹಸಿ ಮತ್ತೆ ಯಾಕೆ ಹಸಿ ಹುಲ್ ಕೊಡ್ಬೇಕು ಮೇಡಮ್ ಬೇಡವೇ ಬೇಡ ಬಿಡ್ರಿ ಹಂಗಲ್ಲ ಈಗ ನಿಮ್ಗೂ ಹೊಟ್ಟೆಗೆ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ಒಂದು ಇಷ್ಟು ಕೊಟ್ರೆ ನಿಮ್ ದೇಹಕ್ಕೆ ಏನು ಶಕ್ತಿ ಬೇಕು ಸಾಕು ಕಷಾಯ ಸುಮ್ಮನಿರ್ ನೀವು ಅಂತೂ ನಿಮ್ಗೆ ಹೊಟ್ಟೆ ಸಿಗ್ತಾ ಇರುತ್ತೆ ಅಲ್ವಾ ಅಪ್ಪ ಹೊಟ್ಟೆ ಸಿಗ್ತಾ ಇರಲಿಲ್ಲ ಒಬ್ರು ತುಂಬಾ ಯಾಕೆ ಅಂದ್ರೆ ನಾವೇನ್ ಹೇಳ್ತೀವಿ ನಮ್ ಮೆದುಳಲ್ಲಿ ನಮ್ಮ ಮೆದುಳಲ್ಲಿ ಒಂದು ಭಾಗ ಇದೆ ಅದೇನು ಅಂದ್ರೆ ಹೊಟ್ಟೆ ಈ ಚೀಲ ಹೊಟ್ಟೆ ಚೀಲ ಇಷ್ಟಿದೆ ಅಂದ್ರೆ ಅದಿಷ್ಟು ತುಂಬದಾಗ ನಮ್ಮ ಬೇರೆಯವರಿಗೆ ಸಮಾಧಾನ ಆಗುತ್ತೆ ನೀನು ಊಟ ಮಾಡಿದ್ಯಾ ಅಂತ ಸಮಾಧಾನ ಮಾಡ್ಕೊಳುತ್ತೆ ಇಲ್ಲ ಅಂದ್ರೆ ಏನಾಗ್ತಿರುತ್ತೆ ದೇಹದ ಗೊತ್ತು ಅಷ್ಟು ಶಕ್ತಿ ಬರ್ತಿರುತ್ತೆ ಆದ್ರೆ ಹೊಟ್ಟೆ ತುಂಬಿರಲ್ವಲ್ಲ ಆ ಜಾಗ ತುಂಬಿರಲ್ವಲ್ಲ ಅದಕ್ಕೆ ಏನಾಗ್ತಿರುತ್ತೆ ಅದಕ್ಕೆ ಮತ್ತೆ ಯೋ ಏನು ತಿಂದಿಲ್ಲ ನಾನು ಹೊಟ್ಟೆ ಸಿಕ್ಕಿದೆ ನನ್ನ ಹೊಟ್ಟೆ ಸಿಕ್ಕಿದೆ ಅನ್ನೋ ಫೀಲಿಂಗ್ ಬರ್ತಾರೆ ಅದಕ್ಕಷ್ಟೇ ದನಗಳು ಮೇವು ಯಾಕೆ ಹೇಳಿ ಎಷ್ಟು ಹೊಟ್ಟೆಲಿ ಎಷ್ಟು ಭಾಗ ಇದೆ ಗೊತ್ತಾ ಇರೋದ್ರು ವೆರಿ ಗುಡ್ ಯಾರೋ ಇಟ್ ಹಸ್ ಗಾಟ್ 4 parts ಅಂದ್ರೆ 4 ಚೀಲ ಒಂದ್ ಚೀಲ ತುಂಬಿಸಕ್ಕೆ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಇಲ್ಲ ಮಾಡ್ತಾ ಹೊಟ್ಟೆ ಬಟ್ಟೆಗೆ ತಾನೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದೀವಿ ಇಲ್ಲ ಒಂದೇ ಚೀಲಕ್ಕೆ ನಮ್ಗೆ ಇಷ್ಟು ಕಷ್ಟ ಅವಕ್ಕೆ 4 ಚೀಲ ಇರ್ತದೆ ಆಯ್ತಲ್ಲ ಆ 4 ಚೀಲನ ತುಂಬಿಸ್ಬೇಕು 4 ಚೀಲ ಯಾಕೆ ಮೇಡಮ್ ಅಂತ ನೀವು ನೋಡಿದ್ರೆ ಎಲ್ಲಾ ಪ್ರಾಣಿ ಕೆಲವೊಂದು ಮಾತ್ರ ಇಷ್ಟಿಷ್ಟು ಹುಲ್ ತಿನ್ಕೊಂಡು ಬರೀತಾರೆ ಅವ್ರಿಗೆ ನಾನು ನೀನು ಹುಲ್ ತಿನ್ನ ನೀವು ಹುಲ್ ತಿನ್ನಕಾಗತ್ತ ಯಾಕೆಂದ್ರೆ ಅವುಗಳ ಹೊಟ್ಟೆ ನಮ್ಗೆ ಮಾಡ್ಸುತ್ತಿದೆ ಅವುಗಳ ಹೊಟ್ಟೆಯಲ್ಲಿ ಏನಾಗುತ್ತೆ ಸೂಕ್ಷ್ಮ ಜೀವಾಣುಗಳು ಅಂತ ಅವ್ರು ಹೇಳಿದ್ರು ಮೈಕ್ರೋ ಬಯಾಲಜಿಸ್ಟ್ ಅಂತ ಹೇಳಿ ನಾವ್ ಹೇಳ್ತೀವಿ ಬ್ಯಾಕ್ಟೀರಿಯಾ ಅಂತ ಕೇಳಿದಿರಲ್ಲ ಬ್ಯಾಕ್ಟೀರಿಯಾ ಕಾಯಿಲೆ ಎಲ್ಲ ಬರ್ತಾರೆ ಕೆಲಸ ಜ್ವರ ಬಂತು ವೈರಸ್ ಕಾಯಿಲೆ ಅಂತಿರೋದು ಬ್ಯಾಕ್ಟೀರಿಯಾ ಕಾಯಿಲೆ ಅಂತ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮಾಣುಗಳಲ್ಲಿ ಬ್ಯಾಕ್ಟೀರಿಯಾ ಇದಾವೆ ಪ್ರೋಟೋಜೋವಾ ಅಂತ ಬರ್ತವೆ ತುಂಬಾ ಸೂಕ್ಷ್ಮ ಜೀವಿಗಳು ಅದು ನೀವು ಇದ್ರಲ್ಲಿ ನೋಡಿದ್ರೆ ಮಾತ್ರ ಕಾಣಿಸೋದು ಏನ್ ಹೇಳ್ತಾರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಮಾತ್ರ ಕಾಣಿಸೋದು ನಮ್ಗೆ ಗೊತ್ತಾಗಲ್ಲ ಆ ಸೂಕ್ಷ್ಮ ಜೀವಿಗಳು ಹುಲ್ಲನ್ನ ಏನ್ ಮಾಡ್ತವೆ ಪಚನ ಕ್ರಿಯೆಗೆ ಸಹಾಯ ಮಾಡೋದು ಅದ್ರ ದೇಹದಿಂದ ಏನು ಬರ್ತಿರಲ್ಲ ಅದ್ರ ದೇಹದಿಂದ ಏನು ಬರಲ್ಲ ಅಂದ್ರೆ ಯಾವ್ದೇ ರಸಗಳು ಬರಲ್ಲ ಯಾವ್ದೇ ಗ್ರಂಥಿಯಿಂದ ನಮ್ಮ ನಿಮ್ಮ ಚೀನಾಂಗಗಳಲ್ಲಿ ಗ್ರಂಥಿಗಳು ಇರ್ತವೆ ಯಾವ್ದನ್ನ ಆಹಾರನ ಪಚನ ಮಾಡೋದಿಕ್ಕೆ ಆ ಗ್ರಂಥಿಗಳು ಕೆಟ್ಟೋದಾಗ್ಲಿನ ಆಹಾರ ಸರಿಯಾಗಿ ಪಚನ ಆಗಲ್ಲ ನಮಗೆ ಏನೇನೋ ಸಮಸ್ಯೆಗಳು ಬರ್ತಾ ಇರ್ತವೆ ಆದ್ರೆ ದನಗಳಲ್ಲಿ ಅಂದ್ರೆ ದನಗಳು ಅಷ್ಟೇ ಅಲ್ಲ ನಾವೇನಂತ ಹೇಳ್ತೀವಿ ಅಂದ್ರೆ ಮೆಲುಕು ಹಾಕುವ ಪ್ರಾಣಿಗಳು ಯಾವ್ದಾದ್ರೆ ಮೆಲುಕು ಹಾಕುವ ಪ್ರಾಣಿಗಳು ಹಸು ಎಮ್ಮೆ ಆಮೇಲೆ ಕುರಿ ವೆರಿ ಗುಡ್ ನೆಕ್ಸ್ಟ್ ಮೇಕೆ ಅಲ್ವಾ ಸೊ ಇದೆಲ್ಲಾನು ಅಂತಾರೆ ಹುಲ್ಲನ್ನ ತಿನ್ಕೊಂಡು ಅದರಿಂದ ಸ್ವಲ್ಪ ಏನು ಬರುತ್ತೋ ಅದನ್ನ ತಗೊಳ್ಳುವಂತ ಶಕ್ತಿ ಉಳ್ಳವು ಆದರೆ ಅದೇ ಆಹಾರ ಅಂತ ಆಗೋಲ್ಲ ಅದೇ ಆಹಾರ ಅಲ್ಲ ಇಷ್ಟು ದೊಡ್ಡ ದೊಡ್ಡ ಹೊಟ್ಟೆ ಕೊಟ್ಟಿರೋದ್ರಿಂದ ನಾವು ಹುಲ್ ತಿನ್ನೋದ್ರಿಂದ ಅದನ್ನ ಅದು ಜೀರ್ಣ ಮಾಡ್ಕೊಂಡು ಆ ಸೂಕ್ಷ್ಮವಾದ ಜೀವಿಗಳು ಜೀರ್ಣ ಮಾಡ್ಕೊಂಡು ಅದನ್ನ ಇದಕ್ಕೆ ದೇಹಕ್ಕೆ ಬೇಕಾಗಿರೋದಕ್ಕೆ ಮಾಡೋದಕ್ಕೆ ತುಂಬಾ ದೊಡ್ಡದೊಂದು ಕೆಲಸ ನಡೆಯುತ್ತೆ ಅದರಿಂದ ಯಾವತ್ತೇ ಆಗಲಿ ನನ್ನ ದನ ಎಷ್ಟು ತಿನ್ಕೊಂಬಂತು ಆದ್ರೂ ನಂಗೆ ಹಾಲು ಕೊಡ್ತಾ ಇಲ್ಲ ಅನ್ನೋದನ್ನ ದಯವಿಟ್ಟು ಬಿಡಿ ಯಾಕಂದ್ರೆ ಅದರಿಂದ ಅದಕ್ಕೆ ಸಿಗ್ತಾ ಇರುವಂತಹ ಅಂಶ ತುಂಬಾ ಕಮ್ಮಿ ಸಿಗುತ್ತೆ ಆದ್ರೆ ತುಂಬಾ ಕಮ್ಮಿ ಎರಡನೇದೇನು ಒಣ ಹುಲ್ಲು ಆಗ್ತಿಲ್ಲ ಒಣ ಹುಲ್ಲಲ್ಲಿ ಇದ್ರದ್ದು ರಿವರ್ಸ್ ಏನು 90% ಅಂಶ ಇದೆ ಏನು ಎಲ್ಲ ನೀರಿಲ್ಲ ಒಣ ಹುಲ್ಲಲ್ಲಿ ನೀರಿನ ಅಂಶ ಇಲ್ಲ 10% ಅನ್ಕೊಳ್ಳೋಣ 90% ಸಿಗುತ್ತೆ ಆದ್ರೆ ನೀವು ಒಣ ಹುಲ್ಲು ಯಾವ್ದರಿಂದ ಮಾಡ್ತೀರಾ ಅಥವಾ ಯಾವ್ದಿರುತ್ತೆ ಈಗ ನಾವು ಆಹಾರ ಅಂಶಗಳಲ್ಲಿ 5 ಮುಖ್ಯ ಅಂಶ ಅಂತ ಹೇಳ್ತೀವಿ ಒಂದು ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ ಮತ್ತಿನ್ನೊಂದು ಪ್ರೋಟೀನ್ ಅಂಶ ಆಮೇಲೆ ಬರೋದು ಫ್ಯಾಟ್ ಅಥವಾ ಏನ್ ಹೇಳ್ತೀವಿ ಕನ್ನಡದಲ್ಲಿ ಅದನ್ನ ಕೊಬ್ಬಿನ ಅಂಶ ಆಮೇಲೆ ಬರುತ್ತೆ ನಿಮಗೆ ನಮ್ಮ ವಿಟಮಿನ್ಗಳು ಯಾಕೆ ಗೊತ್ತಾ ನಾನು ಹೇಳ್ತಾ ಇರೋದು ಈ ಎರಡೇನಿದೆಯಲ್ಲ ವಿಟಮಿನ್ ಮತ್ತೆ ಮಿನರಲ್ಸ್ ಮಿನರಲ್ಸ್ ಅಂದ್ರೇನು ಖನಿಜಾಂಶ ಇವೆರಡಿದವಲ್ಲ ಬೇಕಾಗಿರೋದು ತುಂಬಾ ಕಮ್ಮಿ ಮಾತ್ರದಲ್ಲಿ ಈಗ ನನಗೆ ಪ್ರೋಟೀನ್ ಇಷ್ಟು ಬೇಕು ಅಂದ್ರೆ ನಮಗೆ ಬೇಕಾದ್ರೆ ಇಷ್ಟೇ ಈ ಇಷ್ಟು ಕೊಟ್ಟಿಲ್ಲ ಅಂದ್ರೆ ನೀವು ಇಷ್ಟೇ ಬೇಕಾಗಿರೋದು ಆದ್ರೆ ಇಷ್ಟು ಕೊಟ್ಟಿಲ್ಲ ಅಂದ್ರೆ ತುಂಬಾ ಸಮಸ್ಯೆಗಳು ಬರ್ತವೆ ನಾವೇನ್ ಹೇಳ್ತೀವಿ ಬೆದೆಗೆ ನಿಲ್ಲಲ್ಲ ಅಂತೆಲ್ಲ ರೈತರು ಬರ್ತಾರಲ್ಲ ಅವಾಗ ನಾವೇನ್ ಹೇಳೋದು ಅಂದ್ರೆ ಈ ಎರಡೊಂದು ಬಗ್ಗೆ ಗಮನ ಮಾಡಿರಲ್ಲ ಅದು ವಿಟಮಿನ್ ಮತ್ತೆ ಮಿನರಲ್ಸ್ ಇರೋದು ಇಷ್ಟೇ ಒಪ್ಕೋತೀನಿ ಆದ್ರೆ ಇಷ್ಟು ಬೇಕು ತುಂಬಾ ಕಡಿಮೆ ಕ್ವಾಂಟಿಟಿ ಬೇಕು ತುಂಬಾ ಕಡಿಮೆ ಪ್ರಮಾಣ ಬೇಕು ಆದ್ರೆ ಬೇಕೇ ಬೇಕು ಕೆಲವು ಸರಿ ಏನಾಗುತ್ತೆ ನಾವು ತಿನ್ನೋ ಆಹಾರದಲ್ಲಿ ಸಿಕ್ಬಿಡುತ್ತೆ ಅಂದ್ರೆ ಇವಾಗ ನೀವು ಮೇವ್ ಆಗ್ತೀರಾ ಇಂಡಿ ಆಗ್ತಿರೋ ಅಥವಾ ಇನ್ನೊಂದೇನೋ ಆಗ್ತಿರೋ ಅದ್ರಲ್ಲಿ ಸಿಗುತ್ತೆ ಆದರೂ ಈಗಿನ ಪರಿಸ್ಥಿತಿಯಲ್ಲಿ ನೀವು ಇದೆರಡನ್ನೂ ಹಾಕ್ಲಿಲ್ಲ ಅಂದ್ರೆ ಬರಲ್ಲ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ಪ್ರಾಣಿ ಏನೇನ್ ಸಮಸ್ಯೆ ಇದೆಯಲ್ಲ ಅದೆಲ್ಲದಕ್ಕಲ್ಲೂ ಈ ಮೂಲ ಇರ್ತದೆ ಇದೆ ಯಾಕೆ ನಾನು ಯಾಕೆ ಹೇಳ್ತಿದ್ದೀನಿ ಕುರಿಗಳಲ್ಲಿ ತಗೊಂಡ್ರೆ ತುಟ್ಟ ಉದುರೋಗೋದು ಕೆಲವು ಸರಿ ನೋಡಿದ್ರೆ ಒಂದೊಂದು ಭಾಗದಲ್ಲೇ ತುಟ್ಟ ಉದುರ್ಬಿಟ್ಟಿರುತ್ತೆ ಚರ್ಮ ಎಲ್ಲ ಇಲ್ಲೆಲ್ಲ ಪಕ್ಕದಲ್ಲೆಲ್ಲ ಇದೆ ತುಟ್ಟನೇ ಇದೆ ಇರಲ್ಲ ಆತರ ಆಗ್ತಾ ಇರುತ್ತೆ. ಅದೆಲ್ಲ ಯಾಕೆ ಅಂತಂದ್ರೆ ನಿಮಗೆ ಕಾಪರ್ ಇಲ್ಲ ಅಂದ್ರೆ, ಅದರದ್ದು ಆಹಾರದಲ್ಲಿ ಕಾಪರ್ ಅಂಶ ಅದಿಲ್ಲ ಅಂತಂದ್ರೆ ಆತರ ಆಗುತ್ತೆ. ಅದಕ್ಕೆ ನಾವು ಕೋಪು ಮಾತ್ರೆ ಅಂತ ಕೊಡ್ತೀವಿ. ಗೊತ್ತಿಲ್ಲ ಎಷ್ಟು ಜನ ಗೊತ್ತಿದೆಯೋ ಇಲ್ಲ, ಕುರಿ ಸಾಕಿದವರಿಗೆ ಗೊತ್ತಿರ್ತದೆ ಕೋಪು ಮಾತ್ರೆ ಅಂತ ಕೊಡ್ತೀವಿ. ಅದು ಬಿಟ್ರೆ ದನಗಳಿಗೆ ಮತ್ತೆ ನಾವು ಹೇಳ್ತೀವಿ ಅವು ಬೆಲೆ ನಿಂತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀವಿ ನಾವು ವಿಟಮಿನ್ ಇ ಮತ್ತೆ ಸೆಲಿನಿಯಂ ಅದ್ರ ಕೊರತೆ ಆಗಿರುತ್ತೆ. ಇವೆಲ್ಲ ತುಂಬಾ ಕಮ್ಮಿ ಪ್ರಮಾಣ, ಏನ್ ದೊಡ್ಡ ಪ್ರಮಾಣ ಏನಲ್ಲ, ಆದರೂ ಅದ್ರ ಕೊರತೆ ಆದ್ರೆ ನಿಂತ್ಕೊಳ್ಳಲ್ಲ. ಅದು ಏನಂತಾರೆ, ಸಂತಾನಾಭಿವೃದ್ಧಿಗೆ ತುಂಬಾ ಪ್ರಮುಖವಾದಂತಹ ಖನಿಜಾಂಶಗಳು ಮತ್ತೆ ವಿಟಮಿನ್ಗಳು, ವಿಟಮಿನ್ ಇ ಮತ್ತೆ ಜಿಂಕ್. ಜಿಂಕ್ ಅಂತೂ ತುಂಬಾ ಮುಖ್ಯ. ಜಿಂಕ್ ಪ್ರಮಾಣ ಏನಾದ್ರು ಕಮ್ಮಿ ಆಯ್ತು ಅಂತಂದ್ರೆ ಬಹಳಷ್ಟು ಕಾಯಿಲೆ ಬರ್ತದೆ. ನಮ್ಮ ರೈತರು ಎಷ್ಟು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಏನನ್ನಲ್ಲ ತುಂಬಾ ಪ್ರಮಾಣ ಬೇಕಾದ್ರೆ ತುಂಬಾ ಕಮ್ಮಿ, ಆದ್ರೆ ಅದರ ಪ್ರಾಮುಖ್ಯತೆ ತುಂಬಾ ದೊಡ್ಡದಾಗಿದೆ. ನೀವೇನ್ ಹೇಳ್ತೀರಿ ಈಗ, ಪ್ರೋಟೀನ್ ಕೊಟ್ಟೆ ಮೇಡಮ್, ಕೊಬ್ಬಿನಂಶ ಇದೆ, ಎಲ್ಲ ಇದೆಯಲ್ಲ ಆಹಾರದಲ್ಲಿ, ಅದು ಜೀವನ ನಡ್ಸಕ್ಕೆ. ಈಗ ನಮ್ಗೇನು ರೈತರಿಗೆ ನಾವು ಬರೇ ಆದ ಹಸು ಇದ್ರೆ ಸಾಕಾಗಲ್ಲ. ಅದು ನಮ್ಗೆ ಏನ್ ಬೇಕು, ಚೆನ್ನಾಗ್ ಬರ್ಬೇಕು ಹಾಲು ಅಲ್ವಾ, ಪ್ರಾಫಿಟ್ ಬೇಕಲ್ವಾ ನಮಗೆ. ಎಲ್ಲಾನು ನಾವು ಒಂದು ಲೆಕ್ಕಾಚಾರದಲ್ಲೇ ಹೋಗ್ಬೇಕು. ನಾನ್ ಇಷ್ಟು ಆಹಾರ ಹಾಕ್ತೀನಿ ಅಂದ್ರೆ ನನ್ಗೆ ಇಷ್ಟು ರಿಟರ್ನ್ ಬರ್ಬೇಕು. ಇಷ್ಟು ರಿಟರ್ನ್ ಬರ್ಬೇಕು ಅಂದ್ರೆ ನಮಗೆ ಇಷ್ಟು ಆಹಾರಕ್ಕೆ ಇಷ್ಟು ಇಳುವರಿ ಬೇಕು. ಇಷ್ಟು ಆಹಾರಕ್ಕೆ ಇಷ್ಟು ಇಳುವರಿ ಬೇಕು ಅಂದ್ರೆ ಅದಕ್ಕೆ ಏನೇನ್ ಬೇಕು ಅದೆಲ್ಲ ಮಾಡ್ಲೇಬೇಕಲ್ಲ. ಅದೆಲ್ಲ ಮಾಡಿ ನಮ್ದು ಎಲ್ಲಿ ಇಳುವರಿ ಬರುತ್ತೆ? ಇವಾಗ ನೀವು ಒಂದು ಗಿಡಕ್ಕೆ ಎಲ್ಲಾನು ಹಾಕ್ತಿರೋ ಇಲ್ವೋ, ಹಾ ಮಣ್ಣಲ್ಲೇನೆ ಅದಕ್ಕೆ ಬೇಕಾಗಿರೋ ಊಟ ಇದೆಯಲ್ಲ, ಮತ್ತೆ ಯಾಕೆ ಎಕ್ಸ್ಟ್ರಾ ಎಲ್ಲ ಯಾಕೆ ಹಾಕ್ತಾ ಇದ್ದೀರಾ? ಒಪ್ಕೋತೀರಾ? ಗಿಡಕ್ಕೆ ಹಂಗಂದ್ಮೇಲೆ ನಮ್ ದನಕ್ಕೂ ನಮ್ ಕುರಿಗೂ ಕೋಳಿಗೂ ಅದಕ್ಕೂ ಅದೇ ರೀತಿ ಎಕ್ಸ್ಟ್ರಾ ಬೇಕು. ಖನಿಜಾಂಶ ಬೇಕು, ಲವಣಗಳು ಬೇಕು. ಒಣಗು ಬಗ್ಗೆ ಮಾತಾಡ್ತಾರೆ, ಏನಾದ್ರೆ ಬತ್ತದ ಊಟ ಆಯ್ತು. ನೀವು ಊಟದಲ್ಲೇನೆ ಬರೀ ಅನ್ನ ತಿಂತೀರಾ, ಜೊತೆ ಬೇಳೆ ಸಾರು ತಿಂತೀರಾ? ತಿಂತೀರಾ, ಶಕ್ತಿ ಬರುತ್ತೆ. ಓಕೆ, ಬೇಳೆ ಸಾರಲ್ಲಿ ಅನ್ನದಲ್ಲಿ ಇರುವ ಶಕ್ತಿ ಬೇಳೆ ಸಾರಲ್ಲಿ ಮಾತ್ರ ಆಯ್ತಿದೆ ಶಕ್ತಿ. ಬೇಳೆ ಇದೆ, ಬೇಳೆಲ್ಲಿ ಹೆಂಗಿದೆ? ರೋಟಿ ಕೊಂತೀರಾ ಎಲ್ಲಾರು? ಈಗ ನಾವು ಒಣ ಹುಲ್ಲು ಬರೋದು ಬತ್ತದ್ದು, ಅದ್ರಲ್ಲಿ ಇದ್ರೆ ಹೆಚ್ಚಿನ ಅಂಶ ಕಾರ್ಬೋಹೈಡ್ರೇಟ್ ಅಂಶ ಇದೆ. ಪ್ರೋಟೀನ್ ಅಂಶಕ್ಕೆ ಏನ್ ಮಾಡೋಣ? ಕೇಳಿದ ರೈತರು ಹೇಳ್ತಾರೆ, ನಾನು ಕಲ್ಬೆಜ್ ಕುಡಿಸ್ತೀನಿ ಮೇಡಮ್, ಖುಷಿ. 2 ಲೀಟರ್ 3 ಲೀಟರ್ ಕಲ್ಬೆಜ್ ಕುಡಿಸ್ತೀನಿ. ಏನ್ ಕುಡಿಸ್ತೀರಾ ಅದ್ರಲ್ಲಿ? ಮುಸ್ರೆ ಏನು ಬಿಟ್ಟಿರ ಅನ್ನ, ಆಮೇಲೆ ಗೋಧಿ ಮುಸ್ರೆ. ಗೋಧಿ ಮುಸ್ರೆ ಆಯ್ತು ಮೇಡಮ್, ಗೋಧಿನೂ ತಗೋಬೇಡ. ಹ್ಮ್, ನಿಮ್ ಖುಷಿ ಆಗಿ ಗೋಧಿ ಮುಸ್ರೆ. ನೆಕ್ಸ್ಟ್ ಹೇಳು ಇನ್ನೇನ್ ಹಾಕ್ತೀರ? ಯಾವ ಹಿಂಗೆ ಹಾಕ್ತೀರ? ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಕೆಲವರಿಗೆ ಅರ್ಥ ಆಗೋದಿಲ್ಲ ಯಾಕೆ ಮಾಡ್ಬೇಕು ನಾವು ನಂಗೆ ಅನ್ಸುತ್ತೆ. ಕೆಲವರು ಯಾಕೆ ಹಾಕ್ಬೇಕು ನಾವು ಖರ್ಚು? ನನಗೆ ಇಂಡಿಯಾ ಹಾಕಿದ್ರೆ ಖರ್ಚು 42 ರೂಪಾಯಿ 50 ರೂಪಾಯಿ ಖರ್ಚು ನನಗಲ್ಲಿ ಅಲ್ವಾ. ಆದ್ರೆ ನಾವು ಕೊಟ್ಟಿಲ್ಲ ಅಂದ್ರೆ ನಿಮಗೆ ಇಳುವರಿ ಬರೋದಿಲ್ಲ ಅಲ್ಲಿ. ನೀವ್ ಏನ್ ಮಾಡಿದ್ರು ಬರಲ್ಲ. ಓಕೆ, ಕೆಲವ್ರು ಏನ್ ಮಾಡ್ತಾರೆ, ರೈತರು ಬರ್ತಾರಲ್ಲ, ಈಗ ಬಂದಿದೆ ಇಷ್ಟೊಂದು ಮೆಡಿಸಿನ್ ಬಂದಿದೆ, ಮಿಲ್ಕಿ ಜಾಸ್ತಿ ಮಾಡಕ್ಕೆ ಪೌಡರ್ಗಳು ಬರ್ತಾ ಇದಾವೆ, ಇನ್ನೊಂದು ಬರ್ತಾ ಇದಾವೆ ಅಂತ ಹೇಳ್ಕೊಡ್ತಾರೆ. ಹಾಕಿ ಬೇಡ ಅಂತ ನಾನು ಹೇಳಲ್ಲ, ಆದ್ರೆ ನಿಮ್ಮ ಆಹಾರವೇ ಸಮತೋಲನ ಇಲ್ಲದೆ ಇದ್ರೆ ನಿಮ್ಗೆ ಏನ್ ಹಾಕಿದ್ರು ಬರಲ್ಲ. ಇದೇನ್ ಹಾಕಿದ್ರು ಇಳುವರಿನೇ ಹೆಚ್ಚು ಮಾಡೋದಿಲ್ಲ. ಒಣ ಮುಂದೇನಾಗುತ್ತೆ ಈ ರೀತಿ, ಮತ್ತೆ ನಮಗೆ ಪ್ರೋಟೀನ್ ಅಂಶದ್ದು ಸಿಗೋದಿಲ್ಲ. ಏನ್ ಮಾಡ್ಬೇಕೀಗ? ಅರ್ಥ ಆಯ್ತು, 2 ಮಾಡಿದ್ರೆ 2 ಬರೇ ಹಾಕಿದ್ರೆ ಏನು ಉಪಯೋಗ ಇಲ್ಲ. ಈಗ ನಮಗ್ ಬೇಕಾಗಿರೋದು 3ನೇ ತರದ್ದು ಆಹಾರ ಅಂದ್ರೆ ಅದೇ ತುಂಬಾ ಮುಖ್ಯವಾದ. ನಾವೇನ್ ಹೇಳ್ತೀವಿ, ಏನ್ ಹಿಂಡಿ ಅಂತ ಹೇಳ್ತೀವಿ, ಅದನ್ನ ನಾವು ಕಾನ್ಸಂಟ್ರೇಟ್ ಫೀಡ್ ಅಂತ ಕರಿತೀವಿ. ಅದು ಸಮತೋಲನ ಆಹಾರ ಅಂತ ಕರಿತೀವಿ. ಅದು ಮುಖ್ಯ ಇರಲ್ಲ, ಆಕ್ಚುಲಿ ಇಲ್ಲೂ ಅಲ್ಲ ಇನ್ನೊಂದಲ್ಲ, ಇದೇ ಮುಖ್ಯ ಇದೆ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ಹೇಳಿದ್ರು ಈ ನಡುವೆ ಹೊಸ ತರದ ಏನ್ ಬಂದಿದೆ, ಹುಲ್ಲೆಲ್ಲ ಕಟ್ ಮಾಡಿ ಚೂರ್ ಚೂರ್ ಮಾಡಿ ಸೈಲೋ ಬ್ಯಾಗ್ಸ್ ಅಂತ ಹೇಳ್ತೀವಿ ನಾವು ಅಲ್ವಾ, ಅದನ್ನ ಸೈಲೇಜ್ ಅಂತ ಕರಿತೀವಿ. ಅದ್ರ ಬಗ್ಗೆ ಹೇಳ್ತೀನಿ, ಬರೇ ಹಸಿ ಹುಲ್ಲಾಕಕ್ಕೂ ಸೈಲೇಜ್ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ತುಂಬಾ ಪ್ರಾಫಿಟ್ ಇದೆ. ಪ್ರಾಫಿಟ್ ಯಾರಿಗೆ? ಹಸುಗೆ, ನಮ್ಗೆ, ಎಲ್ಲರಿಗೂ ಇದೆ. ಯಾಕೆ ಆ ಬದಲಾವಣೆ ಆಗುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಈ ಕಾನ್ಸಂಟ್ರೇಟ್ ಫೀಡ್ ಸಮತೋಲನ ಆಹಾರ ಅಂತ ಯಾಕೆ ಅದೇ ನಾನು ಅಂದ್ರೆ, ಅದನ್ನ ನಾವು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಅದರಲ್ಲಿ ಬೇಕಾಗುವಂತ ಕಾರ್ಬೋಹೈಡ್ರೇಟ್, ಪ್ರೋಟೀನು, ಕೊಬ್ಬಿನಂಶ, ಲವಣ ಮತ್ತೆ ಖನಿಜಾಂಶ ಇಷ್ಟನ್ನ ಹಾಕೋದ್ರಿಂದ ಅದು ಸಮತೋಲನ ಆಹಾರ. ಇಷ್ಟು ಇರೋದ್ರಿಂದ ಅದನ್ನ ಕೊಡ್ಲೇಬೇಕು. ನೀವೇ ಹಿಂಗೆ ಹೇಳ್ತಿದ್ದೀರಾ, ಅದು ಪ್ರೋಟೀನ್ ಸಿಗ್ಬೋದು ಮೇಡಮ್. ನಿಮ್ ಇಕ್ಕಿದ್ದನ್ನ ಏನ್ ಮಾಡೋಣ? ನೀವು ದುಡ್ಡು ತಗೊಳಕ್ ಎಟಿಎಂ ಇದಕ್ಕೆ ಹೋಗ್ತೀರಾ? ಕಾರ್ಡ್ ಹಾಕಿದ್ರೆ ಅಲ್ವಾ ದುಡ್ಡು ಬರೋದು? ಇಲ್ಲ ನಿಂತ್ಕೊಂಡ್ಬಿಟ್ಟು ದುಡ್ಡು ಕೊಡು ದುಡ್ಡು ಕೊಡು ಅಂದ್ರೆ ಕೊಡ್ತಾರೆ. ನೀವ್ ಹಂಗೆ ಒಂದು ಊಟ ಹಾಕ್ಬೇಕಲ್ವಾ, ಹಾಲು ಕೊಡು ಹಾಲು ಕೊಡು ಅಂದ್ರೆ, ನಾನು ಹಾಲು ಊಟ ಕೊಡಲ್ಲ ಅವರೇ ಹಾಲು ಕೊಡು ಹಾಲು ಕೊಡು ಅಂದ್ರೆ ಎಲ್ಲಿ ಕೊಡುತ್ತೆ? ರೇಟ್ ಅಲ್ವಾ. ಏನು ಸರಿಯಾಗಿ ಸಮತೋಲನ ಆಹಾರ ಕೊಡಿದ್ರೆ ಡಿಗ್ರಿ ಬಾ ಡಿಗ್ರಿ ಬಾ ಅಂದ್ರೆ ಎಲ್ಲಿ ಬರ್ಬೇಕು? ಎಲ್ಲ ಅದೇ ತರ. ಸೊ ಇಲ್ಲೂ ಸಮತೋಲನ ಆಹಾರ ಅಷ್ಟೇ ಮುಖ್ಯ. ಸರಿ, ಸಮತೋಲನ ಆಹಾರ ಎಲ್ಲಿ ಸಿಗುತ್ತೆ ಮೇಡಮ್? ಆಯ್ತು, ನಂದಿನಿ ಅವರು ಕೊಡ್ತಾರೆ. ನೀವು ಡೈಲಿ ಹಾಲು ಹಾಕಿದ್ರೆ ನಂದಿನಿ ಅವರು ಸಮತೋಲನ ಆಹಾರವನ್ನ ಕೊಡ್ತಾರೆ. ಅವ್ರದ್ರಲ್ಲಿ ತುಂಬಾ ವೆರೈಟಿ ಇದಾವೆ. ಅವ್ರಗಳಲ್ಲಿ ಚೆನ್ನಾಗಿ ಹಾಲು ಬರ್ಬೇಕು ಅಂತಂದ್ರೆ ಅದರದೇ ಆದಂತಹ ಒಂದು ಆಹಾರನ ಅವ್ರು ಪ್ರಿಪೇರ್ ಮಾಡಿ ಸಪ್ರೇಟ್ ಆಗಿ ಕೊಡ್ತಾರೆ. ಒಂದ್ ಸ್ವಲ್ಪ ದುಡ್ಡು ಹೆಚ್ಚಿಗೆ ಆಗುತ್ತೆ, ಬಟ್ ಆದ್ರೂ ಸಿಗುತ್ತೆ. ಬೇಡ ಮೇಡಮ್, ನಾನ್ ತಗೊಳಲ್ಲ ಇಲ್ಲಿಂದ, ನಾನೇ ಮಾಡ್ಕೋತೀನಿ, ನನಗೆ ನಾನೇ ಮಾಡ್ಕೋಬೇಕು, ನನಗೆ ಇಷ್ಟ ಮಾಡ್ಕೊಂತೀನಿ ನನ್ನ ಮನೇಲಿ ಮಾಡ್ಕೊಳ್ಳಿ. ಏನೇ ಇಲ್ಲ, ನಾನು ಕಾರ್ಬೋಹೈಡ್ರೇಟ್ ಅದ್ರಲ್ಲಿ ಹೇಳಿದ್ರೆ ಹೇಳಿದ್ರೆ ನಮ್ಗೇನು ಅಕ್ಕಿ, ಬಟ್ ಅಕ್ಕಿ ತಿನ್ನಿಸ್ಬೇಕು ಯಾವಾಗ್ಲೂ ಅಷ್ಟೇ. ದನಗಳಿಗೆ ಈಗಲೇ ಹೇಳ್ತಾ ಇದೀವಿ ಮುಸ್ರೆ ತಿನ್ಸೋದು ಅಕ್ಕಿ ತಿನ್ಸೋದು ಮಾಡಬೇಡಿ. ಯಾಕೆ ಅಂತ ಹೇಳ್ತಾ ಇದೀನಿ, ನಾನು ಮೊದಲು ಹೇಳಿದೆ ಅದ್ರ ಹೊಟ್ಟೆಲಿ ಸೂಕ್ಷ್ಮಾಣು ಜೀವಿಗಳು ಮೊದಲು ಅದನ್ನ ಪಚನ ಕ್ರಿಯೆಗೆ ಇದಾಗುದು. ಅದೇನಾಗ್ಬಿಡುತ್ತೆ, ನೀವು ಅಕ್ಕಿ ಹಿಟ್ಟೋ ಅಥವಾ ಇನ್ನೊಂದು ತುಂಬಾ ಸುಲಭವಾಗಿ ಜಿನ್ನ ಆಗುವಂತವನ್ನ ಹಾಕ್ಬಿಟ್ರೆ ಹೊಟ್ಟೆ ಉಗ್ರ ಬರ್ತದೆ. ಯಾಕೆ ಹೊಟ್ಟೆ ಉಗ್ರ ಬರುತ್ತೆ ಅಂದ್ರೆ ಅದು ಹುಲ್ಲನ್ನ ಇದು ಮಾಡಕ್ಕಿರ್ತದಲ್ವಾ. ಈ ರೀತಿ ಅದು ಅಕ್ಕಿ ಹಿಟ್ಟು ಇನ್ನೊಂದು ತುಂಬಾ ಸುಲಭವಾಗಿ ಜೀರ್ಣ ಆಗುವಂತಹ ವಸ್ತುಗಳು. ನೀವೇ ಬೆಳಿಗ್ಗೆ ಮುದ್ದೆ ತಿನ್ನೋಕ್ಕೂ ಇಡ್ಲಿ ತಿನ್ಕೊಂಡ್ ಬಂದಿರೋಕ್ಕೂ ಗೊತ್ತಾಗುತ್ತೆ, ಎರಡವರೆ ಹೊಟ್ಟೆ ಸಿಟ್ಟಲ್ಲಿ ಇಡ್ಲಿ ತಿನ್ನೋರಿಗೆ ಅಷ್ಟಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಏನೋ ಪ್ರಾಬ್ಲಮ್. ಭಕ್ತ ಹಸಿಯುತ್ತೆ ಮುದ್ದೆ ತಿಂದ್ರೆ ಆಗುತ್ತಾ? ಹೌದಲ್ಲ, ಅದೇ ನೀವು ಜೋಳದ ರೊಟ್ಟಿ ತಿಂದ್ರೆ ಬರಲ್ಲ. ವ್ಯತ್ಯಾಸ ಇದೆ, ಯಾಕೆ ಹೇಳಿ ಬೇಗ ದಿನ ಆಗುತ್ತೆ. ಪೇಷಂಟ್ಸ್ ಗಳಿಗೆ ಇಡ್ಲಿ ಕುಡಿಯಂತಾರೆ, ಯಾಕೆ ಕುಡಿಯಂತಾರೆ? ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಕಷ್ಟ ಆಗಲ್ಲ, ಹುಷಾರಿಲ್ಲ ಮೊದ್ಲೇ ಕಷ್ಟ ಪಡಬಾರ್ದು ಅಂತೇಳಿ ಹೇಳೋದು. ಸೊ ಯಾವತ್ತು ಹಾಕ್ಬೇಡಿ ಅಕ್ಕಿ, ಅದೆಲ್ಲ ಕೊಡೋದು ತಪ್ಪು. ಯಾವತ್ತು ಅಷ್ಟೇ ದನಗಳಿಗಾಗಲಿ ಕುರಿಗಳಿಗಾಗಲಿ. ಅದಕ್ಕೆ ಕೆಲವು ಸರಿ ಈ ಮದುವೆ ಮನೆಗಳ ಹತ್ರ ಹಸು ಮೇಕೊಂಡ್ಬಂದು ಹೊಟ್ಟೆ ಒಬ್ಬರಾಗಿ ಸತ್ತೆ ಹೋಗ್ತವೆ. ಹೊಟ್ಟೆ ಒಬ್ಬರಲ್ಲಿ ಯಾಕೆ ಸತ್ತ ಹೋಗ್ತವೆ ಗೊತ್ತಾ? ಹೊಟ್ಟೆ ಊದ್ಕೊಂಡಾಗ ಅದಕ್ಕೆ ಶ್ವಾಸಕೋಶಕ್ಕೆ ಒತ್ತು ಸಿಗುತ್ತೆ, ಉಸಿರಾಡಕ್ಕೆ ಆಗಲ್ಲ. ಅವಕ್ಕೆ ಹಂಗೆ ಪೂರ್ತಿ ಊದಿ ಶ್ವಾಸಕೋಶಕ್ಕೆ ಇದು ಮಾಡಿ ಉಸಿರಾಟ ನಿಂತೋಗಿ ಸತ್ತು ಹೋಗೋದು, ಅದು ಹೊಟ್ಟೆ ಉಗ್ರ. ಅದಕ್ಕೆ ನಮ್ಮನ್ನ ಕರೆದಾಗ ರೈತರು ಹೊಟ್ಟೆ ಉಗ್ರ ಬಂದಿದೆ ಅಂದ್ರೆ ನಿಮ್ಗೆ ಏನ್ ಸೈಜ್ ಸಿಗುತ್ತೋ ಅದನ್ನ ಹೊಟ್ಟೆಗೆ ಪಂಚರ್ ಮಾಡ್ತೀವಿ, ಯಾಕಂದ್ರೆ ಗ್ಯಾಸ್ ಹೋಗ್ಬೇಕು ತಕ್ಷಣಕ್ಕೆ. ಇಲ್ಲ ಅಂದ್ರೆ ಶ್ವಾಸಕೋಶಕ್ಕೆ ಕೊಡ್ತಾರೋ ಪ್ರೆಷರ್ ಇಂದ ಉಸಿರಾಟ ನಿಂತುಕೊಂಡ್ರೆ ಸತ್ತು. ಹೊಟ್ಟೆ ಉಗ್ರ ಬರೋದಕ್ಕೆ ಇನ್ನೊಂದು ಸಮಸ್ಯೆ ಇದೆ. ಏನಂದ್ರೆ ಏನೇ ಆಹಾರ ನೀವು ಬದಲಾವಣೆ ಮಾಡ್ಬೇಕು. ಈಗ ನಾನು ಇವತ್ತು ಕೇಳ್ಕೊಂಡು ಹೋಗ್ತೇನೆ, ಮೇಡಮ್ ಅಂದ್ರೆ ಕಾನ್ಸಂಟ್ರೇಟ್ ಫೀಡ್ ಆಗ್ಬೇಕು, ತಗ 4 kg ಹಾಕು, ಅದನ್ನ ಮಾಡ್ಬಾರ್ದು. ಯಾವತ್ತು ಅಷ್ಟೇ ನಿಮ್ ಪಕ್ಕದ ಮನೆಯವ್ರು ಹೇಳಿದ್ರು, ಏ ಈ ಹುಲ್ ಯಾಕೆ ಇನ್ನೊಂದು ಹುಲ್ ತಗೊಂಬ ಅಂತೇಳಿ ತಗೊಂಬ, 25 kg ಆಗುಲ್ಲ. ಏನೇ ಕಾರಣಕ್ಕೂ ಒಂದೇ ಸರಿಗೆ ಬದಲಾವಣೆ ಮಾಡ್ಬಾರ್ದು ಆಹಾರದಲ್ಲಿ. ಯಾವಾಗ್ಲೂ ಹೆಂಗ್ ಬದಲಾವಣೆ ಮಾಡ್ಬೇಕು ಅಂದ್ರೆ 100% ನಿಮ್ದು ಹಳೆ ಊಟ ಇದ್ರೆ ಫಸ್ಟ್ 75% ನಿಮ್ ಹಳೆ ಊಟ, 25% ನಿಮ್ಮ ಹೊಸದು. ಏನು ಬದಲಾವಣೆ ಮಾಡ್ಬೇಕು ಅದು ಅಂದ್ರೆ, ಈಗ ಅವ್ರು ಯಾರೋ ಹೇಳಿದ್ರು ಈ ಹುಲ್ ತಗೊಂಬಂದ್ ಹಾಕಿದ್ರೆ ಶರೀರಕ್ಕೆ ಬರುತ್ತೆ ಹಾಲು, ಆಸೆ ಹಾಲು ಚೆನ್ನಾಗಿ ಬರ್ಬೇಕು ತಗೊಂಬ, ಅದನ್ನ ತಗೊಂಡಲ್ಲ. ಏನ್ ಮಾಡ್ಬೇಕು, ನೀವು ಕೊಡ್ಕೊಂಡು ಕೊಡ್ತಾ ಇದ್ದಿದ್ದು ಹುಲ್ಲಲ್ಲಿ ಈಗ ನೀವೀಗ 25 kg ಕೊಡ್ತೀರ. ಹಸಿ ಹುಲ್ಲು ಅಂದ್ರೆ 20 kg ನಿಮ್ದು ಹಳೆದು, 5 kg ಅದು. ಮಾರನೇ ದಿನ ನೀವು 20 kg 15 kg ಇದು ಹಾಗೆ ಅಂದ್ರೆ 50% ಇದು 50% ಅದು, ಆಮೇಲೆ 25% ನಿಮ್ದು ಹಳೆದು, 75% ಹೊಸದು, ನಂತರ ಪೂರ್ತಿ ಹೊಸ. ಯಾವತ್ತು ಸಡನ್ ಆಗಿ ಬದಲಾವಣೆ ಮಾಡ್ಬೇಡಿ, ಅದು ತುಂಬಾ ಡೇಂಜರ್. ಯಾಕಂದ್ರೆ ನಾವೇನಾದ್ರೂ ಬದಲಾವಣೆ ಮಾಡಿ ಒಂದ್ಸರಿ ಹೊಟ್ಟೆ ಉಗ್ರ ಇನ್ನೊಂದು ಬಂತು ಅಂತಂದ್ರೆ ಒಂದ್ ದೊಡ್ಡ ತಲೆನೋವು ಕೆಲಸ. ಯಾರಿಗೆ? ನಮ್ ವೈದ್ಯರಿಗೆ. ಬರ್ತಾರೆ ರೈತರು, ಮೇಡಮ್ ಮೇಯ್ತಿದ್ದಾರೆ, ಮೇಡಮ್ ಮೇಯ್ತಿದ್ದಾರೆ. ಹೊಟ್ಟೆ ಉಗ್ರಿಂದ ನೀವು ಪಚಾವ್ ಮಾಡಿಸ್ಬಿಡ್ತೀವಿ, ಉಳ್ಕೊಂಡ್ಬಿಡುತ್ತೆ, ಮತ್ತೆ 3 ದಿನ 4 ದಿನ ಸೈಕಲ್ ಉಳಿಬೇಕು. ನಾವು ಅವರಿಗೆ ಎಳ್ದಾಗ್ತಾ ಆಗ್ತಾ ಇರಲ್ಲ, ಅವರಿಗೆ ಈ ಡಾಕ್ಟ್ರೆ ಸರಿ ಇಲ್ಲಪ್ಪ ತಿಂತಲೇ ಇಲ್ಲ ಇನ್ನು ಹೊಟ್ಟೆ ಉಗ್ರ ಹೋಗ್ಸಿದ್ರು ಅಂತ. ಯಾಕೆ ಅಂತ ಹೇಳ್ತೀನಿ, ಹೊಟ್ಟೆ ಉಗ್ರ ಆಯ್ತಲ್ಲ, ಹೊಟ್ಟೆ ಉಗ್ರ ಆದಾಗ ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತು, ಎಲ್ಲ ಸತ್ತು. ಅವಾಗ ಯಾಕೆ ಸೂಕ್ಷ್ಮಾಣು ಜೀವಿ ಎಲ್ಲಿಂದ ಬರ್ಬೇಕು? ಎಲ್ಲ ಸತ್ತೋಯ್ತು, ಪೂರ್ತಿ ವಾಶ್ ಔಟ್ ಹೊಟ್ಟೆ ಉಗ್ರ ಆಗಿದ್ದಕ್ಕೆ. ಎಲ್ಲಿಂದ ತಗೋಬರ್ತೀನಿ? ಅದಕ್ಕೆ ಏನ್ ಹೇಳ್ತೀವಿ ನಾವು, ಹೋಗಪ್ಪ ಕಸಾಯಿ ಇದ್ರ ಹತ್ರ ಹೋಗಿ ಅದ್ರದ್ದು ಹೊಟ್ಟೆದು ನೀರನ್ನ ತಗೊಂಡ್ ಬಂದು ಕುಡ್ಸು ಅಂತ ಹೇಳಿ. ಎಷ್ಟೊಂದ್ ಜನ ಗೊತ್ತಿದ್ಯೋ ಗೊತ್ತಿಲ್ವೋ, ಅದನ್ನ ಕುಡ್ಸಿದ್ರೆ ಆ ಸೂಕ್ಷ್ಮಾಣು ಜೀವಿಗಳು ಆ ಕುರಿ ಹೊಟ್ಟೆಲು ಆಡ ಹೊಟ್ಟೆಲು ಇರ್ತವಲ್ಲ, ಅದು 1/2 ಗಂಟೆ ಒಳಗಡೆ ಒಂದು ಕುಡಿಸ್ಬೇಕು. ಈಗ ಕುರಿದು ಮತ್ತೆ ಆಡದು ಹೊಟ್ಟೆಲಿ ರಸ ಇರುತ್ತಲ್ಲ, ರಸ ಆ ರಸದಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಕಸಾಯಿ ಖಾನೆಯಲ್ಲಿ ಅಂದ್ರೆ ಇದರಲ್ಲಿ ನಾನು ಹೇಳ್ತಿರೋದು ಸ್ಲಾಟರ್ ಹೌಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ಹೋಗಿ ತಗೊಂಡ್ಬಂದು ಕುಡಿಸಿ, ಅದರಿಂದ ಆ ನೀರನ್ನು ತಗೊಂಡು ಶೋಷಿಸಿ ಆ ನೀರಲ್ಲಿ ಆ ಸೂಕ್ಷ್ಮಾಣು ಜೀವಿ ಇರ್ತವೆ, ಅದನ್ನ ಕುಡಿಸಿ ಅಂತ ಹೇಳ್ತೀವಿ. ಅದು ನಮಗಿಲ್ಲ ಅಂದ್ರೆ ಕೆಲವು ಸರಿ ಪೌಡರ್ಗಳು ಬರ್ತವೆ, ಈಸ್ಟ್ ಈ ಸ್ಯಾಕ್ ಈ ಸ್ಯಾಕ್ ಅಂತೆಲ್ಲ ಕೇಳಿರ್ತೀರ, ಅದನ್ನ ಪೌಡರ್ ರೀತಿಯಲ್ಲಿ ಈಗ ಮೆಡಿಕಲ್ ಶಾಪ್ ಗಳಲ್ಲಿ ಪೌಡರ್ ಮಾತ್ರ ಹತ್ರ ಮಾಡ್ತಾರೆ. ಆದ್ರೆ ತುಂಬಾ ಸಿವಿಯರ್ ಕಂಡೀಷನ್ ಅಲ್ಲಿ ಆ ಪೌಡರ್ಗೂ ಇವರಿಗೂ ಏನು ಕೆಲಸ ಆಗೋದಿಲ್ಲ, ಅವಾಗ ನಾವು ಇದನ್ನ ಕುಡಿಸಿ ಅಂತ ಹೇಳ್ತೀವಿ. ನಾವು ಹೊಟ್ಟೆದು ಇದನ್ನ ತಗೊಂಡು ಅದನ್ನ ಶೋಷಿಸಿ ಆಮೇಲೆ ಆ ನೀರನ್ನು ಕುಡಿಸ್ಬೇಕಾಗುತ್ತೆ. ಯಾಕಂದ್ರೆ ಆ ನೀರಲ್ಲಿ ಆ ಸೂಕ್ಷ್ಮಾಣು ಜೀವಿ ಇರ್ತವೆ, ಆ ಸೂಕ್ಷ್ಮಾಣು ಜೀವಿ ಹೊಟ್ಟೆಗೆ ಹೋದ್ಮೇಲೆ ಮತ್ತೆ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಆಮೇಲೆ ನೀವೇನ್ ದುಡ್ಡು ಕೊಟ್ಟರು ಅದು ಮೇಲೆ ಜೀರ್ಣ. ಅಷ್ಟು ಕಷ್ಟ ಇದೆ ನೋಡಿ, ಒಂದು ಸರಿ ನೀವೇನಾದ್ರೂ ಜೀರ್ಣ ಅನ್ನ ಹೆಚ್ಚು ಕಡಿಮೆ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡಿರಾ, ತಗ ಏನ್ ಬೇಕಾದ್ರೂ ತಿನ್ಸು, ದನ ತಾನೇ ತಿನ್ಬೇಕು. ನಮ್ಮ ಹೊಟ್ಟೆಗಿಂತ ಅದ್ರದ್ದು ಹೊಟ್ಟೆ ಭಾರಿ ಕಷ್ಟ, ಯಾಕಂದ್ರೆ ನಮ್ಮ ಹೊಟ್ಟೆಲ್ ಆದ್ರೂ ನಮ್ದು ಏನ್ ರಸ ಬೇಕು ಇನ್ನೊಂದ್ ಬೇಕು ಗ್ರಂಥಿಯಿಂದ ಬಂದ್ಬಿಡುತ್ತೆ. ಅವುಗಳಂಗಲ್ಲ, ಅವುಗಳ ಜೀರ್ಣ ಅಂಗ ವ್ಯೂಹನೇ ಬೇರೆ, ಅವುಗಳ ಪದ್ಧತಿಗೆ ಬೇರೆ. ಅಕ್ಕಿ ಕೊಟ್ರೆ ಇದೆಲ್ಲ ಸಮಸ್ಯೆ, ನಾವು ನಮ್ ಟ್ರೀಟ್ಮೆಂಟ್ ಇದಕ್ಕೆ ಹೋಗ್ಬಿಡ್ತೀವಿ, ಏನೇನ್ ಕಷ್ಟಪಟ್ಟಿದ್ವಿ ಏನೇನ್ ಮಾಡ್ತಿದ್ವಿ ಅಂತ. ಆಯ್ತಲ್ಲ, ಅಕ್ಕಿ ಆತರ ಕೊಡ್ಬೇಡಿ. ಆದ್ರೆ ನೀವೇ ಹೆಂಗೆ ನೀವು ರೆಡಿ ಮಾಡ್ಕೊಳ್ಬಹುದು ಅಂದ್ರೆ, ಜೋಳ ತುಂಬಾ ಏನಂದ್ರೆ ಎಲ್ಲರಿಗೂ ಸಿಗುವಂತದ್ದು ಮತ್ತೆ ಬಹಳ ಪ್ರಮುಖವಾಗಿ ನೀವು ಬಳಸಬಹುದಾದಂತಹ ಒಂದು ಪದ. ನಾನೇನ್ ಹೇಳಿದ್ರೆ ಕಾರ್ಬೋಹೈಡ್ರೇಟ್ ಯಾವ್ದಾದ್ರು ಅಂಶದಲ್ಲಿ ಇರುತ್ತೆ ಅನ್ನೋವಾಗ ಅಕ್ಕಿನೂ ಹಾಕಿದೀನಿ ಬಟ್ ಅದನ್ನ ಬಳಸಬಾರ್ದು. ಬಟ್ ಆ ಅಂಶ ಅಕ್ಕಿ ಅಂತ ಏನಿದೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅನ್ನೋ ಅಂಶ ಇರ್ತದೆ. ಅದನ್ನ ಬಿಟ್ಟು ನಾನು ಹೇಳೋದು ಬಿಳಿಜೋಳ ಅಥವಾ ಗೋಧಿ. ಗೋಧಿ ನಮ್ಮಲ್ಲಿ ನಾವು ಬಳಸಲ್ಲ. ಯಾಕೆ ಗೊತ್ತಾ, ನಮ್ದು ಇದಕ್ಕೆ ಅದು ಗೋಧಿ ನಾವು ಬಳಸ್ಕೊಂಡ್ರೆ ನಮಗೇನು ವರ್ಕೌಟ್ ಆಗಲ್ಲ, ಕಷ್ಟ. ಗೋಧಿನ ಜಾಸ್ತಿ ಬಳಸಲ್ಲ. ಒಂದು ಇನ್ನೊಂದು ಏನಂದ್ರೆ ನಾನ್ ನೋಡಿರೋ ಪ್ರಕಾರ ಸ್ವಲ್ಪ ಗೋಧಿ ಇದ್ರಲ್ಲಿ ಮಾಡಿದಾಗ ಸ್ವಲ್ಪ ಅದ್ರ ಪ್ರಮಾಣ ಜಾಸ್ತಿ ಆಗ್ಬಿಟ್ರೆ ಹೊಟ್ಟೆಲಿ ಅಪ್ಸೆಟ್ ಆಗಿ ಅದು ಬೇಡ ಅಂತ. ಇಲ್ಲ ಬಿಳಿಜೋಳ ಹಾಕಿದ್ರೆ ಉತ್ತಮ. ನಿಮ್ಮ ಮನೆಗಳೆಲ್ಲ ತಂದು ನೀವೇ ಬೆಳ್ಕೋತೀರಾ, ಆ ತರ ಇದ್ರೆ ಪರವಾಗಿಲ್ಲ ಆಯ್ತಲ್ಲ. ಅದು ಬಿಟ್ರೆ ನೆಕ್ಸ್ಟ್ ಏನು ಹಾಕ್ಬಹುದು, ಏನಾಗುತ್ತೆ, ಇದು ನಿಮಗೆ ಕಾರ್ಬೋಹೈಡ್ರೇಟ್ ಅಂತ ಇದು ಬರುತ್ತೆ. ನೆಕ್ಸ್ಟ್ ಬಂದ್ರೆ ಮಾಮೂಲಿ ಹಿಂಡಿಗಳಲ್ಲಿ ನಿಮ್ಗೆ ಗೊತ್ತಿದೆ, ಹತ್ತಿ ಹಿಂಡಿ, ಆಮೇಲೆ ಶೇಂಗಾ ಹಿಂಡಿ, ಆಮೇಲೆ ಸಾಸಿವೆ ಹಿಂಡಿ, ಸೂರ್ಯಕಾಂತಿ ಬೀಜದ್ದು, ಆಮೇಲೆ ತೆಂಗಿನ ಹಿಂಡಿ, ತೆಂಗಿನದು ಎಣ್ಣೆ ತೆಗೆದು ಯಾವ ತರದಾದ್ರೂ ಹಿಂಡಿನ ನೀವು ಬಳಸ್ಕೊಳ್ಳಿ. ನೀವೇ ಮಾಡ್ಕೊಳ್ತಾ ಇದೀರ ಅನ್ನೋದ್ರಿಂದ ಜೋಳ ಮತ್ತೆ ನಾವು ಹಿಂಡಿ ಹಾಕೋದ್ರಿಂದ ಅದೇನಾಗ್ಬಿಡತ್ತೆ, ತುಂಬಾ ಜೀರ್ಣ ಮಾಡ್ಕೊಂತಿದ್ದಾಗ ನಾವೇನಾದ್ರೂ ಅದಕ್ಕೆ ನೀವೇನಂತಾರೆ ನಾರಿನ ಅಂಶ ಕೊಡ್ಲಿಲ್ಲ ಅಂತಂದ್ರೆ ಹೊಟ್ಟೆ ಕೆಟ್ಟು. ಸೊ ನಾರಿನ ಅಂಶ ಹಾಕ್ಬೇಕು. ಸೊ ನಾರಿನ ಅಂಶ ಯಾವ್ದ್ರಿಂದ ಹಾಕ್ತೀರಾ, ಯಾವ್ದ್ರಿಂದ ಬರುತ್ತೆ, ಹೊಟ್ಟುಗಳು. ಬಯಲಿಂದ ಇದು ನಾರಿ ಇರುತ್ತೆ ಗೊತ್ತಾಗಲ್ಲ ನಿಮ್ಗೆ. ಯಾವ್ದೇ ಬೀಜದ್ದು ಮೇಲ್ಗಡೆದು ಸಿಪ್ಪೆ, ಯಾವ್ಯಾವ ಸಿಪ್ಪೆ ಅಕ್ಕಿದು ಬರ್ಬೋದು ಅಂದ್ರೆ ಏನಂತೀರಾ ನೀವು, ತೌಡು. ಅದು ತುಂಬಾ ಮುಖ್ಯ, ತೌಡು ಹಾಕ್ಲೇಬೇಕು. ನೀವು ಹಾಕಿಲ್ಲ ಅಂದ್ರೆ ಹೊಟ್ಟೆ ಕಟ್ಟೆ ಕಟ್ಟುತ್ತೆ. ಯಾಕಂದ್ರೆ ಹಿಂಡಿನೂ ಮತ್ತೆ ಜೋಳದ್ದು ಏನು ಎಲ್ಲ ಜೀರ್ಣ ಆಗಿ ಮಿಕ್ಸಿ ಇದ್ರಲ್ಲಿ ಒಂದು ಕಟ್ಕೊಂಡ್ಬಿಡಲ್ವಾ, ಒಂದ್ ಕಟ್ಕೊಂಡ್ಬಿಡುತ್ತೆ. ನೀವು ನಾರಿನ ಅಂಶ ಹಾಕಿಲ್ಲ ಅಂದ್ರೆ ಅದು ಮುಂದಕ್ಕೆ ಹೋಗುತ್ತೆ, ಜೀರ್ಣಾಂಗದಲ್ಲಿ ಹೋಗ್ಬೇಕಲ್ಲ ಅದು ಮುಂದಕ್ಕೆ. ಸೊ ಅದನ್ನ ಹಾಕ್ಲೇಬೇಕು ಆಯ್ತಲ್ಲ. ಅದ್ರ ಜೊತೆಗೆ ನೀವು ನಿಮಗೆ ಮಿನರಲ್ ಮಿಕ್ಸ್ಚರ್ ಸಿಗ್ತದೆ, ನಂದಿನಿ ಅವ್ರದೇ ಸಿಗುತ್ತೆ, ಗೊತ್ತಿದೆ ಅಲ್ಲ, ನೋಡಿದಿರಲ್ಲ. ನೀವ್ ಯಾವ್ದೇ ಪ್ರಮಾಣ, ಈಗ ನಾನೇ ಮನೇಲಿ 10 kg ಮಾಡ್ಕೋತೀನಿ ಮೇಡಮ್ ಅಂದ್ರೆ 1% ಅಷ್ಟು ಯಾವಾಗ್ಲೂ ಮಿನರಲ್ ಮಿಕ್ಸ್ಚರ್ ಹಾಕ್ತೀವಿ. 1% ಅಂದ್ರೆ ಎಷ್ಟಾಗುತ್ತೆ 1 kg? 100 g. ನೀವೇ ಮಾಡ್ಕೊಳ್ತೀರಾ ಅಂತಂದ್ರೆ ನಾನು ಹೇಳ್ತಾ ಇರೋದು. ಸೊ ಖನಿಜಾಂಶಗಳು ಅಥವಾ ಅದನ್ನ ಏನಾದ್ರು ಹಾಕ್ಬೇಕಂತಿದ್ರೆ ಮಿನರಲ್ ಮಿಕ್ಸ್ಚರ್ಸ್ 1% ಪ್ರಮಾಣದಲ್ಲ. ಮತ್ತೆ ಉಪ್ಪು, ನೀವು ಉಪ್ಪು ನಾನು ಹಾಕ್ಬೇಕು ಹೆಂಗೆ ಅಂದ್ರೆ ಇವಾಗ 250 kg ನೀವು ಫೀಡ್ ಮಾಡಿದ್ರೆ ಅದು 1% ಪ್ರಮಾಣ. ಅಂದ್ರೆ ಇವಾಗ ಮತ್ತೆ 10 kg ಮಾಡ್ಕೊಂತೀರಾ ಅಂದ್ರೆ 100 g. ಓಕೆನ? ಸೊ ಉಪ್ಪು ತುಂಬಾ ಮುಖ್ಯ ಆಗುತ್ತೆ. ಸೊ ಉಪ್ಪು ಹಾಕ್ಬೇಕು, ಯಾಕೆ ಹಾಕ್ಬೇಕು ಅದು ಅಷ್ಟೇ. ನೀವೇನ್ ಹೇಳ್ತೀವಿ ನಾವು ಉಪ್ಪಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ಏನ್ ಹೇಳ್ತೀವಲ್ಲ, ಬಹಳ ಪ್ರಮುಖವಾದಂತ ಖನಿಜ. ಅದರಲ್ಲೂ ಸೋಡಿಯಂ ಅನ್ನೋದು ಏನಾದ್ರೂ ಕಮ್ಮಿ ಆಯ್ತು ಅಂದ್ರೆ ನೀವು ಕೂತಿರೋ ನಿಮ್ ಕೂತಿರಲ್ಲ, ತಲೆ ಎಲ್ಲ ತಿರುಗಷ್ಟು. ಅದು ನಿಮ್ಗೆ ಯಾವ ಶೀಲ ಆಗಿರುತ್ತೆ ಗೊತ್ತಾ, ತುಂಬಾ ಬೇಸಿಗೆ ಕಾಲದಲ್ಲಿ ಯಾಕೋ ಒಂಥರ ನಿಮ್ ಅಂತ ಇದೆ ತಲೆ ಅನ್ಸುತ್ತೆ, ಅನ್ಸಿದ್ಯೋ ಇಲ್ವೋ? ಯಾಕೆ ಬೇಸಿಗೆ ಕಾಲದಲ್ಲಿ ಏನಾಗಿರುತ್ತೆ, ಬೆವರ್ತೀವಿ. ಬೆವರಲ್ಲಿ ಏನ್ ಹೋಗುತ್ತೆ ಗೊತ್ತಾ, ದೇಹದಿಂದ ಉಪ್ಪು. ಏನ್ ಉಪ್ಪು? ಸೋಡಿಯಂ ಕ್ಲೋರೈಡ್. ಅದಕ್ಕೆ ಏನ್ ಹೇಳ್ತಾರೆ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ಲೂಕೋಸ್ ಕೊಡಿ ಮೇಡಮ್ ಅಂತ ಹೇಳಿರ್ತಾರೆ ಡಾಕ್ಟರ್, ನರ್ಸ್ ಏನೋ. ಏನಕ್ಕೆ ಅಂದ್ರೆ ಬೆವರ್ತಿರ್ತೀವಲ್ಲ ಅದ್ರಲ್ಲಿ ಒಬ್ಬಿಡಿರ್ತದ, ನಮ್ ಬಾಡಿ ಕಮ್ಮಿ ಆಗಿರುತ್ತೆ, ಅದನ್ನ ಮತ್ತೆ ವಾಪಸ್ ಹಾಕ್ಬೇಕಂದ್ರೆ ಉಪ್ಪು ಹಾಕ್ಬಿಟ್ಟು. ಸೊ ಅದಕ್ಕೆ ಆಹಾರದಲ್ಲಿ ಉಪ್ಪು ಹಾಕ್. ಮತ್ತೆ ತುಂಬಾ ಮುಖ್ಯವಾಗಿದ್ದು ಕ್ಯಾಲ್ಸಿಯಂ, ಕರೆಕ್ಟ್ ಅಲ್ವಾ? ನಾನು ಇದು ಹಸುಗೆ ಹೇಳ್ತಾ ಇದೀನಿ, ಕುರಿಗೆ ಏನ್ ಹಾಕ್ಬೇಕು, ಕುರಿಗೆ ಹಸುಗೆ ಹೇಳ್ತೇನೆ. ಯಾಕಂದ್ರೆ ಹಾಲಲ್ಲಿ ತುಂಬಾ ಮುಖ್ಯವಾದಂತಹ ಖನಿಜಾಂಶ ಯಾವುದು, ಕ್ಯಾಲ್ಸಿಯಂ, ಕರೆಕ್ಟ್ ಅಲ್ವಾ? ನಾವೆಲ್ಲ ಹೇಳೋದು ಹಾಲು ಕುಡಿಸಿ, ಹಾಲು ಕುಡಿಸಿ. ಯಾಕೆ ಕುಡಿಸಿ? ಮಕ್ಕಳಿಗೆ ಬೋನ್ಸ್ ಎಲ್ಲ ಗಟ್ಟಿಯಾಗ್ಬೇಕು. ಬೋನ್ ಯಾವ್ದ್ರಿಂದ, ಮುಳೆ ಯಾವ್ದ್ರಿಂದ ಆಗಿದೆ, ಕ್ಯಾಲ್ಸಿಯಂ. ಈಗ ಕ್ಯಾಲ್ಸಿಯಂ ಹಾಕ್ಬೇಕು, ಎಷ್ಟು ಹಾಕ್ಬೇಕು, ಮತ್ತೆ ಅದೇ 1% ಪ್ರಮಾಣ ಕ್ಯಾಲ್ಸಿಯಂ ಕ್ಲೋರೈಡ್ ಸಿಗ್ತದಲ್ಲ ಅದನ್ನ ಹಾಕಿದ್ರೆ ಸಾಕು. ಇದನ್ನಿಷ್ಟು ಹಾಕಿ ನೀವೇ ಆಹಾರನ ಪ್ರಿಪೇರ್ ಮಾಡ್ಕೊಂಡು ಬೇಕಾದ್ರೆ ಕೊಡಿ. ಎಷ್ಟು ಕೊಡಿ? ಸರಿ ಮೇಡಮ್, ನಾನು ಒಂದು 10 kg ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ. ಎಷ್ಟು ಕೊಡ್ಬೇಕು? ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ 1 ಹಸು 2 liter ಹಾಕೊಂಡ್ರೆ 1 kg ಈ ರೀತಿಯಾದ ಆಹಾರ ಕೊಡ್ಲೇಬೇಕು. ಗೊತ್ತಾಯ್ತಲ್ಲ? ಈಗ ನಿಮ್ಮ ಹಸುಗೆ 10 liter ಬರ್ತಿದೆ ಅಂದ್ರೆ ಎಷ್ಟು ಕೆಜಿ ಕೊಡ್ತೀರಾ ಸರ್? ತೂಕ ಅಲ್ಲ, ಇಳುವರಿ. ಕೆಲವು ಸರಿ ನೀವು ತೂಕದ್ ಬರಲ್ಲ, ಎಲ್ಲಾದ್ರೂ ಹೋಗ್ಲಿ ಸರ್, ತೊಂದ್ರೆ ಇಲ್ಲ. ಇನ್ ನಿಮ್ ಹಸುಗೆ ನೀವು ಚೆನ್ನಾಗಿ ಸಮತೋಲನ ಆಹಾರ ಕೊಟ್ಟು ನೀವು 20 liter ತೆಗಿಬಹುದು, ಇಲ್ಲ ಅಂತೇನಲ್ಲ. ಬರುತ್ತೆ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಮಲ್ನಾಡಿಗೆ ತಗೊಂಡ್ ನಾನು 10 liter ಕೊಡೋದ್ಬೇಕಲ್ಲ. ನಾವ್ಯಾರು ಸಾಕಲ್ಲ ಸರ್ ಹಾಲ್ಗೋಸ್ಕರ, ಅದನ್ನ ನಾವೆಲ್ಲಾರು ಕ್ರಾಸ್ ಬ್ರೀಡರ್ ಸಾಕೋದು ಹಾಲ್ಗೋಸ್ಕರ ಅಲ್ವಾ? ನಮ್ ಸೆಂಟಿಮೆಂಟ್ ನಾವು ಮಲ್ನಾಡಿಗೆ ಇಟ್ಕೋತೀವಿ, ಒಂದ್ ಬೇರೆ ಪ್ರಶ್ನೆ. ಬಟ್ ಹಾಲ್ಗೆ ಅಂತ ಇಟ್ಕೊಳ್ಳೋದು ನಾವು ಕ್ರಾಸ್ ಬ್ರೀಡರ್. ಅದು ಜರ್ಸಿ ಕ್ರಾಸ್ ಇರ್ಬೋದು, ಎಚ್ಎಫ್ ಕ್ರಾಸ್ ಇರ್ಬೋದು, ಏನೇ ಆಗಿರ್ಬೋದು, ನೀವು ಚೆನ್ನಾಗಿ ಸಮತೋಲನ ಆಹಾರ ಕೊಟ್ರೆ ಅದಕ್ಕೆ 20 liter ಹೋಗೋ ತನಕ ಕೆಪಾಸಿಟಿ ಇರುತ್ತೆ. ಜೆನೆಟಿಕಲ್ ಅಂದ್ರೆ ನಾನು ಹೇಳ್ತಿರೋದು ಹೆರಿಡಿಟರಿ ಇಂದ ಬಂದಾಗ, ಬ್ರೀಡಿಂಗ್ ಇಂದ ಬಂದಾಗ. ಬಟ್ ನಾನ್ ಕೇಳ್ತಿರೋದು ನಿಮ್ಗೆ 10 liter ಬರುತ್ತೆ ಅನ್ಕೊಳ್ಳಿ ಹಾಲು, ಎಷ್ಟು ಕೆಜಿ ಕೊಡ್ಬೇಕು? ಆಕ್ಚುಲಿ 5 kg ಕೊಡ್ಬೇಕಲ್ವಾ? ಯಾರು ಕೊಡೋದು? ಕೊಂಬಿಡೋಣ, ಕೊಡಲ್ಲಲ್ವಾ? ಕೊಟ್ಟೆ ಮೇಡಮ್, ಇಷ್ಟು ಕೊಟ್ಟೆ, ಎಷ್ಟು ಕೊಟ್ಟೆ, 1 kg ಕೊಡಿಸ್ತಾರೆ ಅಷ್ಟೇ. ಆದ್ರೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ನೀವು ಅದನ್ನ ಜಾಸ್ತಿ ಮಾಡ್ಕೊಂತ ಹೋಯ್ತಂದ್ರೆ ಮಿಲ್ಕ್ ಏಳು ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ಅದರ ಫ್ಯಾಟ್ ಅಂಶನೂ ಕೊಬ್ಬಿನ ಅಂಶನೂ ಚೆನ್ನಾಗಿ ಬರುತ್ತೆ, ಡಿಗ್ರಿನೂ ಚೆನ್ನಾಗಿ. ಇದೆಲ್ಲಾನು ಪ್ರತಿಯೊಂದು ಅಂಶನೂ ಮುಖ್ಯ. ನೀವೆಲ್ಲಿಂದ ಹಿಂಡಿ ತಂದ್ರಿನೂ ಮುಖ್ಯ, ನಿಮಗೆ 20 ರೂಪಾಯಿ ಹಿಂಡಿನೂ ಸಿಗುತ್ತೆ, 50 ರೂಪಾಯಿ ಹಿಂಡಿನೂ ಸಿಗುತ್ತೆ. ಇದೆಲ್ಲಾನು ಪ್ರತಿಯೊಂದು ಅಂಶನೂ ಪ್ರತಿಯೊಂದು ನೀವೇನೇನು ಹಾಕ್ತೀರಾ ಅದಕ್ಕೆ ಮುಖ್ಯ ಆಗುತ್ತೆ. ನಂಗೆಲ್ಲ ಅದೆಲ್ಲ ಮಾಡ್ಕೊಳಕ್ ಆಗಲ್ಲ ಮೇಡಮ್ ಅಂತ ಹೇಳಿ ನಾನು ಹೋಗಿ ತಂದ್ಬಿಟ್ಟು ಹಾಕೋತೀನಿ ಅಂದ್ರೆ, ಸದ್ಯಕ್ಕೆ ನಂದಿನಿ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ, ತಗೊಳ್ಳಿ ಆಯ್ತಲ್ಲ. ಅದು ಬಿಟ್ರೆ ಇನ್ನು ಬೇರೆ ಯಾವ್ದಾದ್ರೂ ಕಂಪನಿದು ತಗೊಂಡ್ಬಿಡಿ. ಯಾಕೆಂತ ಹೇಳ್ತೀನಿ, ನಿಮಗೆ ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅವರು ಒಂದ್ ಕೆಜಿಗೆ 50 ರೂಪಾಯಿ ಕೇಳ್ಬೋದು, 60 ರೂಪಾಯಿ ಕೇಳ್ಬೋದು, ಆದ್ರೆ ಅದಕ್ಕೆ ಏನ್ ಹಾಕಿರ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಕಷ್ಟ ಅಲ್ವಾ? ಅದ್ರಲ್ಲಿ ಏನೇನಿದೆ ಅವ್ರು ಹೇಳ್ಬೋದು, ಇಂತಿದ್ದೇವೆ ಇಂತಿದ್ದೇವೆ ಅಂತ. ಬಟ್ ಇರ್ಬೇಕಲ್ಲ, ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್. ಮತ್ತೆ ಅದನ್ನ ಹೇಳಿದ್ನಲ್ಲ, ನಾ ಮೇಡಮ್ ಹೇಳೋದು 4 ಕೆಜಿ ಕೊಟ್ಟೆ, ಮತ್ತೆ ನಾನು ನೆಕ್ಸ್ಟ್ ಫೋನ್ ನಂಬರ್ ತಗೊಂಡು ಬಯಂಗಿಲ್ಲ ಮೇಡಮ್. 4 ಕೆಜಿ ಫಿಲ್ ಕೊಡ್ತಿದೀನಿ, ಆಗ ಬರ್ತಾ ಇಲ್ಲ. ಎಲ್ಲರೂ ಮುಖ್ಯ ಆಗ್ತದೆ, ನೀವ್ ಎಲ್ಲಿಂದ ತಗೊಂತೀರಾ, ಎಲ್ಲಿಂದ ಏನ್. ಅದಕ್ಕೆ ಒಂದೋ ಎಲ್ಲೋ ಹಸೋ ಇದ್ರೆ ಮನೇಲೇ ಮಾಡೋದಕ್ಕೆ ನಾನು ಯಾವಾಗ್ಲೂ ರೈತರಿಗೆ ನಾನು ಒಂದ್ ಸ್ವಲ್ಪ ಹೇಳ್ತೀನಿ. ಯಾಕಂದ್ರೆ ಮೊದಲು ಸ್ವಲ್ಪ ಕಷ್ಟ ಆಗ್ಬೋದು, ಫಸ್ಟ್ ದಿನ ಮಿಕ್ಸ್ ಮಾಡೋದು ಏನಪ್ಪ ಏನ್ ಹಿಂಗಿದೆಯಲ್ಲ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನೀವೇ ಮಾಡ್ಕೊಂಡು ಹಾಕಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ಫಾರ್ಮ್ ಗಳಿರೋರಿಗೆ ಮಾಡ್ಕೊಂಡು ಕುತ್ಕೊಳಕ್ಕೆ, ತುಂಬಾ ತುಂಬಾ ದೊಡ್ಡ ಫಾರ್ಮ್ ಇರೋರು ಅವ್ರಿಗೆ ಫೀಡ್ ಇದೆ, ಅವ್ರ ಇರುತ್ತೆ, ಅವ್ರು ತಗೊಳ್ಳೋದಿಲ್ಲ, ಎಲ್ಲಿಂದಾನು ತಗೊಳ್ಳೋದಿಲ್ಲ, ಆಚೆ ಎಲ್ಲಿಂದಾನು ಫೀಡ್ ತಗೊಳ್ಳೋದಿಲ್ಲ. ನಾನು ಇಷ್ಟೊಂದು ಇದ್ರಲ್ಲಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಂದೇ ಒಂದು ಯೂನಿಟ್ ಇದೆ. ಬಟ್ ಸಮಸ್ಯೆ ಏನಂದ್ರೆ, ಆಕ್ಚುಲಿ ಕರೆಕ್ಟ್ ಆಗಿ ಮಾಡಕ್ ಹೋದ್ರೆ ಲಾಸ್ ಅಲ್ಲಿ ಹೋಗ್ತಾ ಇದೀನಿ, ಕರೆಕ್ಟ್ ಆಗಿ ಮಾಡಕ್ ಹೋಗ್ತಾ ಇದೀನಿ, ಲಾಸ್ ಅಲ್ಲಿ ನೋಡ್ತಾ ಇದೀನಿ. ನಾನು ನನ್ನ ಪಾಕೆಟ್ ಅಲ್ಲಿ ಹಾಕಿ ಕೊಡ್ಬೇಕು ದುಡ್ಡು ಯೂನಿವರ್ಸಿಟಿ ಹಂಗಾಗಿದೆ ಪರಿಸ್ಥಿತಿ. ಯಾಕೆಂದ್ರೆ ನಿಮ್ಗೆ ಹಿಂದೆ ಗೇಮ್ ಆಫ್ ಅವ್ರದೇನೆ 25 ರೂಪಾಯಿ 30 ರೂಪಾಯಿ ಹೇಳ್ತಾರೆ, ಗೊತ್ತಿಲ್ಲ ನಂಗೆ ಎಷ್ಟಿದೆ. ಈಗ ನಾನು ನನ್ನ 38 ರೂಪಾಯಿ ಇಟ್ಟರೆ ನೆನೆ ನನ್ನ ಖರ್ಚೆ 47 ರೂಪಾಯಿ ಬೀಳುತ್ತೆ. ಎಲ್ಲ ಲೆಕ್ಕ ಮಾಡ್ಬೇಕಲ್ವ ನಾವು, ಅದನ್ನೆಲ್ಲ ಲೆಕ್ಕ ಮಾಡಿದ್ರೆ 47 ರೂಪಾಯಿ ಬೀಳುತ್ತೆ. ತುಂಬಾನೇ ಲಾಸ್ ನಮಗೆ, ನಾವು ಜಾಸ್ತಿ ಮಾರಂಗೂ ಇಲ್ಲ ಕೊಡಂಗೂ ಇಲ್ಲ. ಯಾರು ರೈತರಿಗೆ ಇನ್ನೂ ಯಾವ್ದು ಮಾರಾಟ ಕಿಟ್ಟಿಲ್ಲ, ಸದ್ಯಕ್ಕೆ ಇಡ್ಬೇಕು. ಯಾಕಂದ್ರೆ ಅದಕ್ಕೆ ಲೈಸೆನ್ಸ್ ಎಲ್ಲ ತಗೋಬೇಕು, ನಾನು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಲೈಸೆನ್ಸ್ ಇಶ್ಯೂ ಆಗಿ. ಯಾಕಂದ್ರೆ ಕಡಲೆಕಾಯಿ ಹಿಂಡಿ ಆಗಿರ್ಲಿ, ಹತ್ತಿ ಹಿಂಡಿ ಆಗಿರ್ಲಿ, ಅವೆಲ್ಲಾನು ಒಳ್ಳೆ ಕ್ವಾಲಿಟಿ ಕಲಿಸ್ಬೇಕು ಅಂತಂದ್ರೆ, ನಿಜ ಹೇಳ್ತೀನಿ, ತುಂಬಾ ಬೆಲೆ. ಒಂದು ಕೆಜಿಗೆ 60 ರೂಪಾಯಿ ಇದೆ ಗೊತ್ತಲ್ಲ ನಿಮಗೆ, ಬರೀ ಹಿಂಡಿನೇ 60 ರೂಪಾಯಿ ಇದೆ. ಸೊ ಹಂಗಾಗಿ ನಮಗೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತಂದ್ರೆ, ನಾವು 20 ರೂಪಾಯಿ 25 ರೂಪಾಯಿ ಎಲ್ಲ ತಗೊಂಡ್ ಕೊಟ್ಬಿಟ್ಟು ತಗೊಂತಾ ಇದೀನಿ ಅಂತಂದ್ರೆ, ನೀವೇ ಅರ್ಥ ಮಾಡ್ಕೊಳ್ಳಿ ಹೆಂಗ್ ಹೆಂಗ್ ಮಾಡ್ಬೇಕು. ಎಲ್ಲಾದ್ರೂ ಒಬ್ರು ಎಷ್ಟಂತ ಲಾಸ್ ಹೋಗಬೇಕು, ಕಷ್ಟ ಇದೆ ಸರ್, ತುಂಬಾ ಕಷ್ಟ ಇದೆ. ಅದಕ್ಕೆ ನಾನು ಇನ್ನು ಇದಕ್ಕೆ ಬಿಟ್ಟೆ ಕೊಡಕ್ಕೆ ನನ್ಗೆ ಇನ್ನು ಲೈಸೆನ್ಸ್ ಇದನ್ನು ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಲಾಸ್ ಹೋಗಿ ಕಷ್ಟ ಇದೆ, ಇಲ್ಲ ಅಂದ್ರೆ ಕಳಕ ಹಾಕ್ಬೇಕಾಗುತ್ತೆ. ಕಳಕ ಹಾಕಿದ್ರೆ ಇಲ್ಲಿ ಹಾಕಿ ರೈತ ಎಷ್ಟಾನ ಹಾಕಿ, ಎಷ್ಟು ದಿನಾನ ಆದ್ರೂ ಹಾಕಿ, ವರ್ಷನಾದ್ರೂ ಹಾಕಿ, ಬರಲ್ಲ, ಬರಕ್ ಸಾಧ್ಯನೇ ಇಲ್ಲ. ಈಗ ನೀವು ಹಿಂಡಿಲಿ 20 ರೂಪಾಯಿ ಹಿಂಡಿಗೂ 40 ರೂಪಾಯಿ ಹಿಂಡಿಗೂ ವ್ಯತ್ಯಾಸ ಇರಲ್ವಾ? ಇಲ್ಲಿರೋ 20 ರೂಪಾಯಿ 40 ರೂಪಾಯಿ ಇರ್ತಾರ? ಹೌದು. ಸೊ ಈ ರೀತಿಯಾದಂತಹ ಸಮಸ್ಯೆಗಳಿದೆ. ಅದರಿಂದ ಕಡಿಮೆ ಹಸು ಇದ್ರೆ ಅಂದ್ರೆ ಒಂದೋ ಎರಡೋ ನಿಮಗೆ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಇಳುವರಿ ಬರಲಿ, ಚೆನ್ನಾಗಿ ಕರುವಳಿ ಬರಲಿ, ಯಾವುದೇ ರೀತಿಯಾದಂತಹ ಏನಂತಾರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಅಥವಾ ಇನ್ನೊಂದು ಏನು ಬರಬಾರ್ದು ಅಂತ ಅನ್ಸಿದ್ರೆ, ನೀವೇ ಆಹಾರವನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿ. 250 ಕೆಜಿ ಮಾಡ್ಕೋತೀವಿ ಅನ್ನೋದಾದ್ರೆ ಅದರಲ್ಲಿ 85 ಕೆಜಿ ಅಷ್ಟು ಜೋಳ, 95 ಕೆಜಿ ಅಷ್ಟು ಹೊಟ್ಟು. ಡಿ ಆಯಿಲ್ ರೈಸ್ ಬ್ರ್ಯಾನ್ ಅಂತ ಬರ್ಕೊಳ್ಳಿ. ಡಿ ಆಯಿಲ್ ರೈಸ್ ಬ್ರ್ಯಾನ್ ಅಂದ್ರೆ ಎಣ್ಣೆ ತೆಗೆದಿರುವಂತಹ ಅಕ್ಕಿಯ ಹೊಟ್ಟು, ಅದು ತುಂಬಾ ಕಡಿಮೆ ಬೆಲೆ ಸಿಗುತ್ತೆ, ಅದು 95 ಕೆಜಿ. ಮತ್ತೆ ಅಕ್ಕಿದು ಪಾಲಿಶ್ ಸಿಗುತ್ತೆ ಗೊತ್ತಾ, ರೈಸ್ ಪಾಲಿಶ್ ಅಂತ ಕರಿತೀವಿ, ಅದರಲ್ಲಿ ಒಂದ್ ಸ್ವಲ್ಪ ಕೊಬ್ಬಿನಂಶ ಇರುತ್ತೆ, ಅದನ್ನ ಸಿಕ್ಕಿದ್ರೆ ಹಾಕೊಳ್ಳಿ, ಅದೊಂದು 15 ಕೆಜಿ, ಅದೊಂದು 12.5 ಕೆಜಿ ಅಕ್ಕಿಯ ಏನಂತ ಪಾಲಿಶ್, ರೈಸ್ ಪಾಲಿಶ್. ಆಮೇಲೆ 15 ಕೆಜಿ ಕಡಲೆ ಹಿಂಡಿ, 15 ಕೆಜಿ ಹತ್ತಿ ಹಿಂಡಿ, 15 ಕೆಜಿ ಸಾಸಿವೆ ಹಿಂಡಿ, 5 ಕೆಜಿ ಕ್ಯಾಲ್ಸಿಯಂ ಕಾರ್ಬೋನೇಟ್, 5 ಕೆಜಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಬೇಕಲ್ಲ, 5 ಕೆಜಿ ಉಪ್ಪು, ಸುಣ್ಣ ಅದು. ಬಟ್ ಅದು ಕ್ವಾಲಿಟಿ ಚೆನ್ನಾಗಿರ್ಬೇಕು, ಅದ್ರಲ್ಲಿ ಸುಣ್ಣ ಅಂಶನೇ ಇರಲ್ಲ, ಎಲ್ಲಾನು ಖನಿಜಾಂಶನೂ ಇರುತ್ತೆ, ಅದನ್ನ ಸಪರೇಟ್ ಆಗಿ ಇರ್ತಾರೆ. ಈಗ ಆಹಾರದಲ್ಲಿ ಕೊಡಕ್ ಆಗಿಲ್ಲ ಅಂದ್ರೆ ಮಿನರಲ್ ಮಿಕ್ಸ್ಚರ್ ಬ್ಲಾಕ್ಸ್ ಬರ್ತವೆ, ಗಟ್ಟಿ ಒಂದ್ರಲ್ಲಿ ಇಟ್ಟಿಗೆತ್ತಾರ, ಅದನ್ನ ಇಟ್ಬಿಡ್ತಾರೆ, ಅವು ಹೋಗಿ ಬಂದು ಮೆಕ್ಕೊಂದು. ಕೆಲವು ಹಸುಗಳು ನೋಡ್ಬೇಕು, ಅವುಗಳ ಆಹಾರದಲ್ಲಿ ಈ ತರ ಲವಣಾಂಶ ಎಲ್ಲ ಕಮ್ಮಿ ಇದ್ದವು, ಗೋಡೆ ನೆಕ್ತಾ ಇರ್ತವೆ, ನೋಡಿದಿರಲ್ವಾ? ಅದ್ ಗೋಡೆ ಯಾಕೆ ನೆಕ್ಕೋದು ಅಂದ್ರೆ ಸುಣ್ಣ ಇರುತ್ತೆ, ಅದಕ್ಕೆ ನಮ್ಗೆ ಗೋಡೆ ನೆಕ್ಕೋದು. ಅದನ್ನ ಗೋಡೆ ನೆಕ್ತಾರೆ ಅರ್ಥ ಅಂದ್ರೆ ನೀವು ಕೊಡೋ ಆಹಾರದಲ್ಲಿ ಸಮತೋಲನ ಇಲ್ಲ, ಏನೇನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಮತ್ತೆ ಏನೇನೋ ತಿಂತವೆ ಹುಲ್ ಬಿಟ್ಬಿಟ್ಟು, ಅದೆಲ್ಲ ಸಮಸ್ಯೆ ಬರೋದೇನಕ್ಕೆ ಅಂದ್ರೆ ಫಾಸ್ಫರಸ್ ಕಮ್ಮಿ ಆದಾಗ, ಫಾಸ್ಫರಸ್ ಕಮ್ಮಿ ಆದಾಗ ಬಟ್ಟೆ ಗಿಟ್ಟೆ ಎಲ್ಲ ತಿಂದಿರ್ತಾವೆ ಕೆಲವು ಸರಿ, ಮತ್ತೆ ನಿಮಗೆ ಏನೇನೋ ಸಿಕ್ಕಿರ್ತದೆ ಹೊಟ್ಟೆಯಿಂದ ನಾವು ಆಪರೇಷನ್ ಮಾಡಿದಾಗ. ಪ್ಲಾಸ್ಟಿಕ್ ಮೇಡಮ್ ಅದೇನಾಗುತ್ತೆ ಅಂದ್ರೆ ಅವ್ರಿಗೆ ಆಹಾರ ಬಂದ್ರೆ ತುಂಬಿ ಹಾಕಿರ್ತೀರಾ, ಅವ್ರಿಗೆ ಕೈಲಿ ಎಬ್ಬಿಸ್ಕೊಳ್ಳೋದಕ್ಕೆ, ಅದಕ್ಕೆ ಪಾಪ ಅದನ್ನ ಪೂರ್ತಿ ಎತ್ಕೊಂಡು ಹೋಗಿ ತಿಂದ್ಬಿಡ್ತಾವ, ಅದು ಅದು ಆಹಾರ ತಿನ್ನೋದಕ್ಕೆ. ಬಟ್ ಅದು ಬಿಟ್ಟು ಬೇರೆ ಏನೇನೋ ತಿಂತಿರ್ತಾರೆ ಅವರು, ಅದೇನಕ್ಕೆ ಅಂದ್ರೆ ಅವುಗಳಿಗೆ ಸಮತೋಲನ ಆಹಾರ ಇಲ್ಲದೆ ಇರೋ, ಎಸ್ಪೆಷಲಿ ಫಾಸ್ಫರಸ್ ಕಮ್ಮಿ ಆಗಿದ್ರೆ ಹಂಗೆ ಏನೇನೋ ತಿಂತಾವೆ, ಫಾಸ್ಫರಸ್ ಕಡಿಮೆ. ನಾ ಹೇಳಿದ್ರೆ ಅದಕ್ಕೆ ಖನಿಜಾಂಶ ಮತ್ತೆ ವಿಟಮಿನ್ ಬೇಕಂದ್ರೆ ಒಂದಿನ ಪಾಠ ಬೇಕು, ಆತರ ಇದೆ ಅದು. ತುಂಬಾ ಮುಖ್ಯವಾದದ್ದು, ಒಂದೊಂದಕ್ಕೂ ಅದರದೇ ಆದಂತಹ ಪ್ರಾಮುಖ್ಯತೆ ಇದೆ. ಮಣ್ಣು ಎಕ್ಸಾಕ್ಟ್ಲಿ, ಮಣ್ಣು ತಿನ್ನೋದು ಅದೇ ಹೇಳಿದ್ರೆ ಫಾಸ್ಫರಸ್ ಕಮ್ಮಿ ಆದ್ರೆ ಇವೆಲ್ಲ ತಿಂತು, ಮಣ್ಣು ಏನೇನೋ ತಿನ್ನುವಂತ ಐಟಮೇ ಅಲ್ಲ ಅವೆಲ್ಲ ತಿಂತು, ಫಲವತ್ತಾದ ಮಣ್ಣು ಖನಿಜಾಂಶಕ್ಕೋಸ್ಕರ. ಎರಡೂವರೆ ಕೆಜಿ ಇದು ನಿಮ್ದು ಮಿನರಲ್ ಮಿಕ್ಸ್ಚರ್, 250 ಕೆಜಿ ಆಯ್ತಾ ನೋಡಿ. ಮಿನರಲ್ ಮಿಕ್ಸ್ಚರ್ ನೀವ್ ಮಾಡ್ಕೊಳಕ್ ಬರಲ್ಲ ಸರ್, ತಗೊಳ್ಳೇಬೇಕು. ಅದಕ್ಕೆ ತುಂಬಾ ಕಷ್ಟದ ಕೆಲಸ, ಮಿನರಲ್ ಮಿಕ್ಸ್ಚರ್ ಪ್ರಿಪೇರ್ ಮಾಡ್ಕೊಂಡು ನಿಮಗೆ ಅಷ್ಟು ಐಡಿಯಾ. 250 ಆಯ್ತಾ ಒಟ್ಟು ಮಾಡಿ ಅಂತ, ತೋಟ ಮಾಡಿ ಅಂತ ಈ ಲೆಕ್ಕಾಚಾರದಲ್ಲಿ ನೋಡ್ಕೊಂಡು ಮತ್ತೆ 2 ಲೀಟರ್ ಕೊಡ್ತೀರಾ ಹಾಲು ಅಂದ್ರೆ 1 ಕೆಜಿ ಕೊಡ್ಬೇಕು. ಸೈಂಟಿಫಿಕಲಿ ಯಾವ್ದು ಅದನ್ನ ಕರೆಕ್ಟ್ ಅಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಹಾಲು ಕೂಡ ಹಸು ಆಗಿದ್ರೆ ಯಾವ ರೀತಿ ನಾವು ಇದು ಮಾಡ್ಬೇಕು ಅಂದ್ರೆ 25 ಕೆಜಿ ಅಷ್ಟಾದ್ರೂ ನೀವು ಹಸಿವು ತಿನ್ನಿಸ್ಬೇಕು. ಅದು 10% ಬಾಡಿ ವೇಟ್ ಅಂತ ಹೇಳ್ತೀವಿ ಸರ್. 10% ಬಾಡಿ ವೇಟ್ ಅಂದಿದ ತಕ್ಷಣ ನೀವು 250 ಕೆಜಿಗೆ ನೀವು ಅದ್ರದ್ದು ತೂಕ 250 ಕೆಜಿ ಇದ್ರೆ 25 ಕೆಜಿ ನೀವು ಹಸಿವು ತಿನ್ಸಿದ್ರೆ ಆಗಲ್ಲ. ಅದು 10% ಅಂತ ಏನ್ ಹೇಳ್ತೀವಿ ನಾವು ಕೇಳಿಸ್ಕೊಳ್ಳಿ. ಅವ್ರು ನಿಮಗೂ ಹೇಳೋದನ್ನೇ ಹೇಳ್ತಾರದವ್ರು, ಅವ್ರು ಕೇಳ್ತಾರೇನು ಮೇಡಮ್ ನೀವು 2 ಲೀಟರ್ ಹಾಲು 1 ಕೆಜಿ ಕೇಳ್ತಿದ್ದೀರಲ್ಲ. ಅವರೆಲ್ಲೋ ನೋಡಿರೋ ಪ್ರಕಾರ 10% ದೇಹ ತೂಕದ್ದು ಹೇಳಿ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. 10% ದೇಹ ತೂಕದ್ ಏನು ಅಂತಂದ್ರೆ ನಾವೇನ್ ಹೇಳ್ತೀವಿ, ನ್ಯೂಟ್ರಿಯನ್ಸ್ ಕಾನ್ಸಂಟ್ರೇಷನ್, ತೂಕ ಅಲ್ಲ. ಆ ನ್ಯೂಟ್ರಿಯನ್ಸ್ ಕಾನ್ಸಂಟ್ರೇಷನ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಎಲ್ಲಾ ಕೂತ್ಕೊಂಡು ಲೆಕ್ಕಾಚಾರ ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ 25 ಕೆಜಿ ಅಷ್ಟು ಹಸಿ ಹುಲ್ಲು, ಒಂದು ಸುಮಾರು 5-6 ಕೆಜಿ ಅಷ್ಟು ಒಣ ಹುಲ್ಲು, ನಂತರ 2 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ 1 ಕೆಜಿ ಅಷ್ಟು ಈ ಕಾನ್ಸಂಟ್ರೇಟ್ ಅಷ್ಟು ಕೊಡ್ಬೇಕು ಒಂದ್ ದಿನಕ್ಕೆ. ಬರೇ ಒಂದಿನ ಒಣ ಹುಲ್ಲು ಕೊಡ್ತೀನಿ, ಒಂದಿನ ಹಸಿ ಹುಲ್ಲು ಕೊಡ್ತೀನಿ ಅಲ್ಲ. ಇವತ್ತು ಇದ್ದಿದ್ದು ನಾಳೆ ಸಾಂಬಾರ್ ತಿಂತೀರಾ ಇಲ್ಲ ಸರ್, ಇಡೀ ಕೊಟ್ರೇನೆ ಸಮತೋಲನ. ಅದೇ ರೀತಿ ಡೈರಿ ಇದಕ್ಕೆ ನಾವ್ ಯಾಕೆ ಅಷ್ಟೊಂದು ಇದ್ ಮಾಡ್ತೀವಿ, ಅದನ್ನೇ ಕುರಿಗಳಿಗೆ ಮತ್ತೆ ಆಡುಗಳಿಗೆ ಅಷ್ಟೊಂದು ಗಮನನೇ ಕೊಡಲ್ಲ. ಬಟ್ ಕುರಿ ಆಡುಗೂ ನೀವು ಇದೇ ರೀತಿ ಚೆನ್ನಾಗಿ ನೀವ್ ಸಮತೋಲನ ಆಹಾರ ಕೊಟ್ರೆ ಅದ್ರಲ್ಲಿರೋಷ್ಟು ಪ್ರಾಫಿಟ್ ಇನ್ ಯಾವ್ದು. ನಾನು ಅದಕ್ಕೆ ಕೇಳಿದ್ರು ಯಾಕೆ ಕುರಿ ಆಡು ಸಾಕಲ್ಲ ಅಂತ ಹೇಳ್ತೀರಾ. ಒಂದು ಡೈರಿ ಮತ್ತೆ ಇನ್ನೊಂದ್ರಲ್ಲಿ ತುಂಬಾನೇ ಕೆಲಸ ಇದೆ, ಕರೆಕ್ಟಾ? ಬೆಳಗ್ಗೆ ಹಾಲು ಕರಿಬೇಕು, ರಾತ್ರಿ ಸಾಯಂಕಾಲ ಹಾಲು ಕರಿಬೇಕು, ಅದ್ರ ಹಿಂದೆನೆ ಇರಬೇಕು. ಮಾಡ್ಬೇಡಿ ಅಂತ ನಾನು ಹೇಳ್ತಿಲ್ಲ, ನಾನು ಹೇಳ್ತಾ ಇರೋದು ಪಶು ಸಂಗೋಪನೆಯಲ್ಲಿ ಬರೇ ಡೈರಿ ಬಗ್ಗೆ ಯೋಚನೆ ಮಾಡ್ಬೇಡಿ. ತುಂಬಾ ಇದಾವೆ, ಅವನು ಪ್ರಯತ್ನ ಪಡಿ. 2 ಕುರಿ ತಗೋಬನ್ನಿ ಸಾಕು, 2 ಮೇಕೆ ತಗೋಬನ್ನಿ, 2 ಆಡು ತಗೋಬನ್ನಿ. ಯಾಕಂದ್ರೆ ನಿಮ್ ಹತ್ರ ಎಲ್ಲಾ ಹತ್ರನು ಜಮೀನ್ ಇರುತ್ತೆ, ಬೆಳೆದಿರುತ್ತೆ, ಏನ್ ಕಷ್ಟ ಇಲ್ಲ ನಿಮಗೆ. ಇನ್ನು ಬೇರೆ ಭಾಗದಲ್ಲಿ ಹೋಗಿ ಪಾಪ ಅವ್ರು ಹುಲ್ಲೂ ಕಷ್ಟ, ಎಲ್ಲದಕ್ಕೂ ಕಷ್ಟ, ಹುಲ್ ತಗಂಬರಂ ಕಷ್ಟ, ಇನ್ನೊಂದು ಕಷ್ಟ, ಅಂತೂ ಮಾಡ್ತಾರೆ ಪಶು ಸಂಗೋಪನೆ ಅಂತೂ ಮಾಡ್ತಾರೆ. ಗೊತ್ತಾ, ವ್ಯವಸಾಯ ಇಲ್ವಲ್ಲ, ಊಟ ಏನ್ ಮಾಡ್ತೀವಿ? ಅಲ್ಲ, ಲೇಬರ್ಸ್ ಇಲ್ಲ ಸರ್, ಅವರೇ ನೋಡ್ಕೋತಾರೆ. ಎಷ್ಟೊಂದ್ ಜನ ಅವರೇ ನೋಡ್ಕೋತಾರೆ. ಯಾಕೆ ಮಾಡ್ತಾರೆ ಅವ್ರು ಅಂದ್ರೆ, ವ್ಯವಸಾಯ ಬರೋದ್ರಿಂದ ಆದಾಯ ಬರಲ್ಲ, ಸೊ ಅದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಸೊ ನಿಮ್ ಭಾಗದಲ್ಲೂ ಆಡು ಮತ್ತೆ ಕುರಿ ಸಾಕೋದ್ರಿಂದ ಏನು ತೊಂದ್ರೆ ಇಲ್ಲ ಅನ್ಕೊಳ್ಳೇಬೇಡಿ. ಈ ಭಾಗದಲ್ಲಿ ಬರಲ್ಲ, ಸತ್ತೋಗ್ತವೆ, ಅವ್ರು ಏನಾರ ಏನೇನೋ ಹೇಳ್ತಿರ್ತಾರೆ, ಆತರ ಏನಿಲ್ಲ, ಬರುತ್ತೆ. ಒಂದ್ 2 ಕುರಿ ಇಟ್ಕೊಂಡ್ ಪ್ರಯತ್ನ ಮಾಡಿ ಸಾಕು, ತೊಂದ್ರೆ ಇಲ್ಲ. ಒಂದ್ 2 ಆಡು ತಗೊಂಡ್ಬಂದು ನೋಡಿ, ಯಾಕಂದ್ರೆ ಜಮೀನ್ ಇರೋದ್ರಿಂದ ಜಾಗ ಇರುತ್ತೆ, ಕಷ್ಟ ಪಡೋದ್ ಏನು ಇಲ್ಲ ಅವುಗಳಲ್ಲಿ ಅಲ್ವಾ. ಏನಕ್ಕೆ ಮತ್ತೆ ಇನ್ನೊಂದು 6 ತಿಂಗಳಿಗೆ ನೋಡ್ಕೊಂಡು ಬೇಕಾ ಕೊಡ್ಬೋದು ನೀವು. ಅದನ್ನೇನು ಹಸು ತರ ಅಲ್ವಲ್ಲ, 10-12 ವರ್ಷ 15 ವರ್ಷ ಚೆನ್ನಾಗಿ ನೋಡ್ಕೊಂಡ್ರೆ 15 ವರ್ಷ ತನಕ ಹಸು ಚೆನ್ನಾಗಿ 10 ವರ್ಷದ ತನಕ ಚೆನ್ನಾಗಿ ಹಾಲು ಕೊಡ್ತವೆ. ಕುರಿ ಆಡುಗಳಿಗೂ ಅಷ್ಟೇನೆ, ತುಂಬಾ ಒಳ್ಳೆ ಲಾಭದಾಯಕ ಆಗಿದ್ದಾವೆ. ಇದುವರೆಗೆ ಪಶು ಸಖಿಯರಿಗೆ ಚಳಿಗಾಲದಲ್ಲಿ ಹೈನುರಾಸುಗಳ ಪಾಲನೆ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಪ್ರಾಣಿ ಶಾಸ್ತ್ರ ವಿಭಾಗದ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದಿವ್ಯಾ ಅವರಿಂದ ತಾಂತ್ರಿಕ ಮಾಹಿತಿ ಭಾಗವೊಂದು ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ಶಬಾನಾ ಬಾನು, ನಿರ್ವಹಣೆ ಎಸ್ಆರ್ ಭಟ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಪರಿಸರ ಗೀತೆ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ. ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ. ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರ ನಾಡಿಗೆ ಸರ ಉಳಿಸಿರಿ.